ಒಂದು ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಾಳೆ ಸಚಿವರ ಸಭೆ. ಮೇಕೆದಾಟು ಮಹದಾಯಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ, ಡಿಕೆ ಶಿವಕುಮಾರ್. ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಶೀಘ್ರ ನಿರ್ಧಾರ, ರಾಮಲಿಂಗಾರೆಡ್ಡಿ. ಶಾಲಾ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಪಠ್ಯಪುಸ್ತಕ ಪರಿಷ್ಕರಣೆ, ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:51, ಕಿಸಾನ್ ವಾಣಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಡ್ಲೆ ಇವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 May 31 June 1 ಮಂಗಳೂರು ಪುರಭವನದಲ್ಲಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡಿ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ರೈತ ಸ್ನೇಹಿ ಹಾವುಗಳು, ಈ ಕುರಿತು ಗುರುರಾಜ್ ಸನಿಲ್ ಅವರೊಂದಿಗಿನ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಗುರುರಾಜ್ ಸನಿಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಜಂತುಗಳು ಅಥವಾ ಒಂದು ಸರೀಸೃಪಗಳು ಅಂತ ಏನು ಹೇಳ್ತೀವಿ, ಅವುಗಳು ಕೂಡ ರೈತರನ್ನು ಜಮೀನಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಎಷ್ಟೋ ಸಾರಿ ಮನುಷ್ಯರಿಗೆ ಅವು ಒಂದು ರೀತಿಯ ಭಯವನ್ನು ಹುಟ್ಟಿಸುವಂಥ ಒಂದು ಸಂದರ್ಭ ಕೂಡ ಬರ್ತದೆ. ಜೊತೆಗೆ ಅವುಗಳನ್ನು ಉಳಿಸಬೇಕಾ ಅಥವಾ ಅವುಗಳನ್ನು ಸಾಯಿಸಬೇಕಾ ಎನ್ನುವಂಥ ಒಂದು ಜಿಜ್ಞಾಸೆಯು ಕೂಡ ರೈತರಿಗೆ ಬರುವುದಿದೆ. ಈ ಹಾವುಗಳನ್ನು ಕಂಡರೆ ಯಾಕೆ ರೈತರಿಗೆ ಮನುಷ್ಯರಿಗೆ ಭಯ ಅಂತ? ಹಾವಿನ ಬಗ್ಗೆ ಇರುವಂಥ ಭಯ ಬಹಳ ತಲತಲಾಂತರಿಂದ ಮನುಷ್ಯನ ರಕ್ತಗತವಾಗಿ ಬಂದಂಥ ಭಯ ಅದು. ಅದು ಇವತ್ತು ನಿನ್ನೆದ್ದಲ್ಲ. ಈಗ ನೀವೇನಾದರೂ ಹಾವನ್ನು ಕಂಡು ಕೂಡಲೇ ಅಹುಹಾರಿ ಬೀಳ್ತೀರಂದ್ರೆ ಅದು ಒಂದು ನಿಮ್ಮ ಆತ್ಮರಕ್ಷಣೆ ಇರುವಂಥ ಭಯ, ಇನ್ನೊಂದು ಬಹಳ ತಲತಲಾಂತರದಿಂದ ಬಂದ ಭಯ ಅದು ನಮ್ಮನ್ನು ಪಟ್ಟ ಎಚ್ಚರಿಸುವಂಥದ್ದು. ಬಹುಶಃ ಅದು ಮೆದುಳಿನ ಕ್ರಿಯೆಗಿಂತಲೂ ವೇಗವಾಗಿ ಶರೀರದ ಮೂಲಕ ನಮಗೆ ವ್ಯಕ್ತ ಆಗ್ತದೆ. ಹಾವನ್ನು ಕಂಡಾಗ ನಾವು ಎಗರಿ ಬೀಳುವುದು ಸಹಜವಾದ ಭಯ, ಅದು ತಪ್ಪು ಭಯ ಅಲ್ಲ. ಮೂಲ ದೇಹದ ನಮ್ಮ ಶರೀರ ರಕ್ಷಣೆಗಾಗಿಯೇ ಇರುವಂಥ ಭಯ, ಆತ್ಮರಕ್ಷಣಾ ಭಯ ಅದು. ಅದು ಸಹಜ ಕೂಡ, ಅದು ಇದ್ದು ಇರೋದು ಬಹಳ ಒಳ್ಳೆಯದು. ನಮ್ಮ ಆಯುಷ್ಯಕ್ಕೊಂದು ಬೆಲೆ ಬರೋದೇ ಆ ಭಯ ಇರೋದ್ರಿಂದ. ಇಲ್ದಿದ್ರೆ ನಾವು ಏನೂ ಯಾವತ್ತು ಬೇಕೋ ಸಾಯುವಂಥ ಸ್ಥಿತಿ ವ್ಯವಸ್ಥೆ ಈ ಪ್ರಕೃತಿಯಲ್ಲಿದೆ. ಆದರೆ ಈ ಕೃಷಿಕರ ಬಗ್ಗೆ ನೀವು ನೋಡಿದರೆ, ಈ ಕೃಷಿಕರಿಗೂ ಹಾವಿಗೂ ಏನು ಸಂಬಂಧ ಅಂತ ನಾವು ಆಲೋಚನೆ ಮಾಡಲಿಕ್ಕೆ ಹೋದರೆ, ಶುದ್ಧ ರೈತನ ಮಿತ್ರರು ಅಂದ್ರೆ ಅವನ ಯಾರು ಅಣ್ಣ ತಮ್ಮಂದ್ರು ಒಡನಾಡುಗಳೆಲ್ಲ ಹಾವುಗಳು, ಹಾವುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಜೀವಿಗಳು ಎಲ್ಲವೂ ಬರ್ತದೆ ಒಂದು ಪ್ರಕೃತಿಯಲ್ಲಿ. ಈ ಹಾವುಗಳು ಯಾವ ರೀತಿ ಒಂದು ರೈತನಿಗೆ ಕೃಷಿಕನಿಗೆ ಮಿತ್ರ ಕೆಲಸ ಮಾಡ್ತಾವಂದ್ರೆ, ಅವನು ಯಾವ ವಿಧದ ಬೆಳೆಗಳನ್ನೆಲ್ಲ ಬೆಳೆಸ್ತಾ ಇರ್ತಾನೆ ವರ್ಷ ಇಡೀ, ಆ ಎಲ್ಲಾ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಇಲಿ ಹೆಗ್ಗಣಗಳು, ಪಕ್ಷಿಗಳು, ಬೇರೆ ಬೇರೆ ರೀತಿಯ ಕ್ರಿಮಿ ಕೀಟಗಳು, ಈ ರೈತನ ಬೇರೆ ಬೇರೆ ವಿಧದ ಬೆಳೆಗಳನ್ನು ನಾಶ ಮಾಡುವಂತ ಜೀವಿಗಳು ಏನಿರ್ತಾವೆ ಅವೆಲ್ಲ ಹಾವುಗಳ ಆಹಾರಗಳು. ಹೌದು, ಹಾವುಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಇವುಗಳ ಸಂಖ್ಯೆ ಜಾಸ್ತಿ ಆಯ್ತು, ಇವುಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ರೈತನ ಬೆಳೆ ನಾಶ ಆಗ್ತದೆ. ಹೌದು, ಈಗ ರೈತನ ಬೆಳೆ ಸರಾಸರಿ ಅವನು ಬೆಳೆದಂತ ಒಂದು ಕಷ್ಟಪಟ್ಟು ಶ್ರಮಪಟ್ಟು ಬೆಳೆದಂತ ಒಂದು ಬೆಳೆ ಅವನ ಮನೆಗೆ ಸಲ್ಲಬೇಕಾದ್ರೆ ಈ ಹಾವುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅವನ ತೋಟದ ಸುತ್ತ, ಗದ್ದೆಯ ಸುತ್ತ, ಮನೆಯ ಸುತ್ತ ವಾಸ ಮಾಡಬೇಕು. ಎಷ್ಟು ಪ್ರಭೇದದ ಹಾವುಗಳು ಅವನ ಮನೆಯ ಸುತ್ತಮುತ್ತ, ಎಷ್ಟು ಪ್ರಭೇದದ ಹಾವುಗಳು ಜಾಸ್ತಿ ಸಂಖ್ಯೆಯಲ್ಲಿ ವಾಸ ಮಾಡ್ತಾವೋ ಅವನು ಅಷ್ಟು ತನ್ನ ಬೆಳೆ ರಕ್ಷಣೆಯನ್ನು ಮಾಡ್ಕೊಳ್ತಿದ್ದಾನೆ ಅಂತ ಲೆಕ್ಕ. ಒಂದು ರೀತಿಯ ನೈಸರ್ಗಿಕ ಬೇಲಿ ಅಂತ ಹೇಳಬೇಕು, ನೈಸರ್ಗಿಕ ಬೇಲಿ ಅಷ್ಟು ಸಮತೋಲನವಾಗಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ಈ ಹಾವುಗಳು ಮಾಡ್ತವೆ. ಅದರಲ್ಲಿ ವಿಷದ ಹಾವುಗಳಿರ್ಬೋದು, ವಿಷರಹಿತ ಹಾವುಗಳಿರ್ಬೋದು. ನಮ್ಮ ಯೋಚನೆ ಮತ್ತು ಭಯ ದೃಷ್ಟಿಗೆ ನಾವು ವಿಷ ಮತ್ತು ವಿಷ ಇಲ್ಲದಿರುವಂಥ ಹಾವುಗಳ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಪ್ರಕೃತಿಯಲ್ಲಿ ಅದಿಲ್ಲ. ಯಾವ ಜೀವಿಗೆ ವಿಷ ಕೊಡಬೇಕು ಅದಕ್ಕೊಂದು ಉದ್ದೇಶ ಪ್ರಕೃತಿಗೆ ಇದೆ, ಯಾವ ಜೀವಿಗೆ ಕೊಡಬಾರದು ಅನ್ನೋದು ಉದ್ದೇಶ ಕೂಡ ಆ ಪ್ರಕೃತಿಗೆ ಇದೆ. ಹಾಗಾಗಿ ಅವುಗಳನ್ನು ವಿಂಗಡ ಮಾಡಿದ್ದು ನಾವು, ಇದು ವಿಷ ಇದು ವಿಷ ಅಲ್ಲ ಅಂತೇಳಿ. ಸ್ವಭಾವ ಹೋಲಿಸ್ಲಿಕ್ಕೆ ಹೋದ್ರೆ ಅಪಾಯ ಆದಾಗ ಕಚ್ಚುವುದು ಅಥವಾ ಪ್ರತಿಕ್ರಿಯೆ ಮಾಡುವುದು ಎರಡು ಒಂದೇ, ವಿಷರಹಿತ ಹಾವುಗಳು ವಿಷಕಾರಿ ಹಾವುಗಳು ಎಲ್ಲ ಒಂದೇ ಮಾಡ್ತವೆ. ನಮಗೆ ಯಾವ ರೀತಿ ಅಪಾಯಕಾರಿ ಅನ್ನೋದ್ರ ಮೇಲೆ ನಾವು ವಿಷಕ್ಕಾವುದೋ ವಿಷ ಅಲ್ವೋ ಅನ್ನೋದು ವಿಂಗಡಣೆ ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಈಗ ಒಂದು ಜಮೀನಿನಲ್ಲಿ ಅಥವಾ ಒಂದು ಕೃಷಿ ಜಮೀನಿನಲ್ಲಿ ಇಂತಹ ಹಾವುಗಳು ಇರುವಂತಹ ಒಂದು ಸ್ಥಳ, ಅವುಗಳೊಂದು ವಾಸಸ್ಥಳ ಮತ್ತು ಅವುಗಳ ಒಂದು ಜೀವನ ಕ್ರಮ ಹೇಗಿರ್ತದೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಸಾಮಾನ್ಯವಾಗಿ ಕೃಷಿ ಪ್ರದೇಶದಲ್ಲಿ ಗದ್ದೆ, ಹೊಲ ಗದ್ದೆ, ತೋಟಗಳಿರ್ಬೋದು, ಅಲ್ಲೆಲ್ಲ ನಾನು ಹೇಳಿದ ಹಾಗೆ ಇಲಿಗಳು, ಹೆಗ್ಗಣಗಳು, ಪಕ್ಷಿಗಳು, ನಾನಾ ವಿಧದ ಪಕ್ಷಿಗಳು ರೈತನ ಈ ಬೆಳೆಯನ್ನು ತಿನ್ಲಿಕ್ಕೆ ಬರ್ತವೆ, ಅವುಗಳು ಬೆಳೆಯನ್ನು ನಾಶ ಮಾಡ್ತಾವೆ ಅಂತ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟು ಆ ಹಾವುಗಳು ಅಲ್ಲಿಗೆ ಬರ್ತವೆ. ನಿಮ್ಮ ಗದ್ದೆ ಒಂದು ಕಟಾವಿಗೆ ತಯಾರಾಗಿದೆ ಅಂತೇಳಿದ್ರೆ, ಅಲ್ಲಿ ಬೆಳೆ ತುಂಬಿ ನಿಂತಿದೆ ಅಂತೇಳಿದ್ರೆ, ಒಂದು ಸುಮಾರು ಐದಾರು ಪ್ರಭೇದದ ಹಾವುಗಳು ಬರ್ತವೆ. ಹೆಬ್ಬಾವು ಬರ್ತದೆ, ನಾಗರಾವು ಬರ್ತದೆ, ಕನ್ನಡಿ ಹಾವು ಬರ್ತದೆ, ಕಡಂಬಳ ಬರ್ಬೋದು, ಟ್ರಿಂಕೆಟ್ ಅನ್ನೋ ಹಾವು, ಈ ತರ ಕೆಲವು ವೆರೈಟಿಯ ಒಂದು ಪ್ರಭೇದದ ಹಾವುಗಳು ಅಲ್ಲಿಗೆ ಬರ್ತವೆ. ಯಾಕಂದ್ರೆ ಅವುಗಳಿಗೆ ಬೇಕಾದ ವಿವಿಧ ಆಹಾರ ಜೀವಿಗಳು ಅಲ್ಲಿ ಬರ್ತವೆ, ಪಕ್ಷಿಗಳೆಲ್ಲ ಬರ್ತವೆ, ಒಂದನ್ನೊಂದು ತಿನ್ಲಿಕ್ಕೆ ಬಂದು ಕೂತ್ಕೊಳ್ತವೆ. ಈ ಕಟಾವಿಗೆ ಬಂದಂತ ಜಾಗದಲ್ಲಿ ಆ ಎಲ್ಲ ಹಾವುಗಳು ಬಂದು ಅಲ್ಲಿ ಹೊಂಚಾಗ್ತವೆ. ಇಲಿಯ ಬಿಲ, ಹೆಗ್ಗಣದ ಬಿಲ, ತುಂಬ ಪೊದೆ ರೀತಿ ಅಥವಾ ಕಲ್ಲು ಚಪ್ಪಡಿ ಅದು ಇದ್ದ ಜಾಗದಲ್ಲಿ ಅವುಗಳು ವಾಸ ಮಾಡ್ತವೆ. ಹಾಗೂ ಈ ಪಕ್ಷಿಗಳು, ಇಲಿಗಳು ಬೆಳೆಯನ್ನು ನಾಶ ಮಾಡಲಿಕ್ಕೆ ಬರುವಂತಹ ಸಂದರ್ಭ ಕಾದು ಕೂತ್ಕೊಂಡು ಅವುಗಳನ್ನು ಹಂಟ್ ಮಾಡ್ತವೆ. ಆವಾಗ ಅಲ್ಲಿ ಸಮತೋಲನ ಕಾಯ್ದುಕೊಳ್ಳಿ ಅಭ್ಯಾಸ ಆಗ್ತದೆ. ಈಗ ದಿನದ 24 ಗಂಟೆಯೂ ಕೂಡ ಅವು ಚಟುವಟಿಕೆಯಿಂದ ಇರ್ತವೋ ಅಥವಾ ಹಗಲು ಹೊತ್ತಿನಲ್ಲಿ ಜಾಸ್ತಿ, ರಾತ್ರಿ ಕಡಿಮೆ ಅಂತ ಏನಾದ್ರು ಉಂಟಾ? ಪ್ರಕೃತಿ ಎರಡು ವರ್ಗವನ್ನ ಮಾಡಿಬಿಟ್ಟಿದೆ, ಹಗಲು ಸಂಚಾರಿ ಹಾವುಗಳು, ರಾತ್ರಿ ಸಂಚಾರಿ ಹಾವುಗಳು ಅಂತ ಬೇರೆ ಬೇರೆ ಮಾಡಿದೆ. ಈಗ ಕನ್ನಡಿ ಹಾವು ಅಂದ್ರೆ ನಾವು ಕಂದೋಡಿ ಅಂತ ತುಳುವಲ್ಲಿ ಕರಿತೀವಿ, ಮತ್ತೆ ಇಂಗ್ಲಿಷ್ ಅಲ್ಲಿ ರಸಲ್ ವೈಪರ್ ಅಂತ ಕರಿತೀವಿ, ಇನ್ನು ಕಡಂಬಳ, ಕಟ್ಟು ಹಾವು, ಇಂಡಿಯನ್ ಕಾಮನ್ ಕ್ರೇಟ್, ಈ ಹಾವುಗಳು ಕಡ್ಡಾಯ ರಾತ್ರಿ ಸಂಚಾರಿಗಳು. ಸಂಜೆ ಒಳಗೆ ಹೊರಗೆ ಬಂದು ಬೆಳಿಗ್ಗೆ ಸೂರ್ಯೋದಯ ಆಗುವುದಕ್ಕಿಂತ ಮೊದಲು ಮಲಗಿಬಿಡ್ತವೆ. ನೈಟ್ ಡ್ಯೂಟಿ ಮಾಡ್ತವೆ, ಎರಡು ಶಿಫ್ಟ್ ನಮ್ಮಲ್ಲಿದ್ದಾಗೆ. ಹಾಗೆ ಅವುಗಳು ಒಂದು ರಾತ್ರಿ ಇಡೀ ಸಂಚಾರ ಮಾಡ್ತವೆ. ಈ ರಾತ್ರಿ ಜೀವಿಗಳು ಯಾವುವು? ಪ್ರಾಣಿಗಳು, ಈ ಹಾವಿಗೆ ಸಂಬಂಧಪಟ್ಟ ಆಹಾರದ ಜೀವಿಗಳು, ಇಲಿಗಳು, ಹೆಗ್ಗಣಗಳು, ಬೇರೆ ಕೀಟಗಳು, ಕ್ರಿಮಿಗಳು, ಕಪ್ಪೆಗಳು, ರಾತ್ರಿಯಲ್ಲಿ ಯಾವುದೆಲ್ಲ ಸಂಚಾರ ಮಾಡ್ತವೆ ಅದಕ್ಕೆ ಸಮನಾಗಿ ಈ ಜೀವಿಗಳು ಬೇಟೆ ಆಡ್ತವೆ. ಹಗಲಲ್ಲಿ ಇರುವಂತದ್ದು ಬೇರೆ, ಕೆರೆ ಹಾವುಗಳು ಬರ್ತವೆ, ಬೇರೆ ಬೇರೆ ಹಾವುಗಳು ಹಗಲಲ್ಲಿ ಸಂಚಾರ ಮಾಡ್ತವೆ. ಆಮೇಲೆ ಈಗ ಹಾವಿನ ವಿಂಗಡಣೆ ಮಾಡುವ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬಹುಶಃ ವಿಷ ಇರುವಂತಹದ್ದು ವಿಷರಹಿತವಾದಂತಹದ್ದು ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ವಿಷರಹಿತವಾಗಿರುವಂತದ್ದು ಸಾಮಾನ್ಯ ಈಗ ನೋಡ್ಲಿಕ್ಕೆ ಹೋದ್ರೆ 100 ಪ್ರಭೇದದ ಹಾವುಗಳಿದ್ರೆ ಅದರಲ್ಲಿ ಸುಮಾರು 30 ಪ್ರಭೇದದ ಹಾವುಗಳು ವಿಷಕಾರಿ ಹಾವುಗಳು ಅಂತ ನಾವು ಮಾಡ್ತೀವಿ, 70 ಪ್ರಭೇದದ ಹಾವುಗಳು ವಿಷರಹಿತ ಹಾವುಗಳು. ಆದ್ರೆ ಹೆಚ್ಚಾಗಿ ನಮ್ಗೆ ಕಾಣ್ಲಿಕ್ಕೆ ಸಿಗೋದೇ ವಿಷರಹಿತ ಹಾವುಗಳು, ವಿಷ ಇಲ್ಲದಿರುವಂತದ್ದು. ವಿಷಕಾರಿ ಹಾವುಗಳು ಬಹಳ ಕಡಿಮೆ ಕಾಣಲಿಕ್ಕೆ ಸಿಗೋದು. ಈಗ ನಾಗರ ಹಾವು ಒಂದನ್ನು ಬಿಟ್ಟರೆ, ನಾಗರ ಹಾವು 24 ಗಂಟೆ ಸಂಚಾರ ಮಾಡುವಂಥ ಜೀವಿ, ಅಂದರೆ ಅದಕ್ಕೆ ಯಾವಾಗ ಹಸಿವಾಗುತ್ತೆ ಆವಾಗ ಸಂಚಾರ, ಯಾವಾಗ ನಿದ್ದೆ ಬರುತ್ತೆ ಆವಾಗ ರೆಸ್ಟು, ರಾತ್ರಿಯೂ ಬರ್ಬೋದು ಹಗಲಲ್ಲೂ ಬರ್ಬೋದು, ಯಾವಾಗಲೂ ಬಂದು ಬೇಟೆ ಆಡ್ಬೋದು. ಈ 30% ವಿಷಕಾರಿ ಹಾವುಗಳನ್ನು ಹೊರತುಪಡಿಸಿ ನಾವು 70% ಭಾಗ ವಿಷರಹಿತ ಹಾವುಗಳನ್ನು ನಾವು ಸಾಯಿಸೋದು. ವಿಷದ ಹಾವಿನ ಹೆಸರು ಕೊಟ್ಟು ವಿಷರಹಿತ ಹಾವನ್ನು ಸಾಯಿಸೋದು. ಹೆಚ್ಚಿನವರು ಮನೆ ಒಳಗೆ ಎರಡು ಮೂರು ಬಣ್ಣದ ಹಾವುಗಳು ಬರ್ತವೆ, ಒಂದು ತೋಳ ಹಾವು ಅಂತೇಳಿ, ಇನ್ನೊಂದು ಟ್ರಿಂಕೆಟ್ ಸ್ನೇಕ್ ಅಥವಾ ಸಾರಿಬಳ ಅಂತ ನಾವು ಕರಿತೀವಿ, ಇನ್ನೊಂದು ಕುಕ್ರಿ ಅಂತ ಬರ್ತದೆ. ಈ ಮೂರು ಹಾವುಗಳು ವಿಷರಹಿತ ಹಾವುಗಳು. ಶರೀರ ಬಣ್ಣ ವಿವಿಧ ಪಟ್ಟೆ ಮತ್ತು ಬಣ್ಣ ಬಣ್ಣದ ಆಕೃತಿ ಇರೋದ್ರಿಂದ, ವಿನ್ಯಾಸ ಇರೋದ್ರಿಂದ ನಮ್ಮಲ್ಲಿ ಹಾವಿನ ಬಗ್ಗೆ ಏನೇನೂ ಪರಿಚಯ ಇಲ್ಲದ ಜನ ಪಟ್ಟನೆ ಅದರ ಬಣ್ಣ ನೋಡಿ ಕೊಡುವಂತಹ ಹೆಸರು ವಿಷಕಾರಿ ಹಾವಿನ ಹೆಸರು ಕಂದುಡಿ, ಕನ್ನಡಿ ಹಾವು ಕಡಂಬಳ ಅಂತ ಕೊಟ್ಬಿಡೋದು, ಕಟ್ಟಬುಳಕರಿ ಬುಳಕರಿ ಏನೇನೋ ಹೆಸರು ಕೊಟ್ಟು ತಪ್ಪು ಹೆಸರು ಕೊಟ್ಟು ಅಲ್ಲಿ ಸಾಯಿಸ್ಬಿಡೋದು. ಹಾಗಾಗಿ ಶೇಕಡ 70% ಭಾಗ ವಿಷರಹಿತ ಹಾವುಗಳನ್ನೇ ನಾವು ಸಾಯಿಸ್ತಾ ಇರ್ತೀವಿ. ಈ ಸಾಯಿಸೋದು ಬಹಳ ಅಪಾಯಕರವಾದ ಒಂದು ಸಂಗತಿ. ಈಗ ವಿಷಕಾರಿ ಹಾವು ಅಂತ ಹೇಗೆ ಗುರುತಿಸುವಂತಹದ್ದು ಅಂತ, ಹಾ ಇದು ಒಂದು ಬಹಳ ತುಂಬಾ ಜನರಲ್ಲಿ ಇರುವಂತಹ ಪ್ರಶ್ನೆ. ಇದಕ್ಕೊಂದು ಕ್ರಮ ಇದೆ. ಈಗ ನೀವು ಹಾವುಗಳ ಬಗ್ಗೆ ಫೋಟೋಗಳನ್ನ ನೋಡಬೇಕಾಗ್ತದೆ, ಹಾವುಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಮಾತ್ರ ನಿಮ್ಗೆ ವಿಷಕಾರಿ ಯಾವುದು ವಿಷರಹಿತ ಹಾವು ಯಾವ್ದು. ಮೇಲ್ಮೇಲಿನ ಒಂದು ಗುರುತಿಸುವಿಕೆಗೆ ನಾಗರ ಹಾವಿಗೆ ಹೆಡೆ ಇದೆ, ಅದು ಗೊತ್ತಿದೆ. ಸ್ವಲ್ಪ ಭಯ ಆದ್ರೆ ಹೆಡೆಯನ್ನು ಓಪನ್ ಮಾಡುತ್ತೆ, ಯು ಆಕೃತಿ ಇದೆ ಹಿಂದ್ಗಡೆ, ಎದುರುಗಡೆ ಎರಡು ಮೂರು ಪಟ್ಟೆ ಇರ್ತದೆ. ಕಡಂಬಳ ಆದ್ರೆ ಕಟ್ಟು ಹಾವು ಅಂತ ನಾವು ಕರಿತೀವಿ. ತಲೆಯಿಂದ ಒಂದು 2-3 inches ಬಿಟ್ಟು ಎರಡೆರಡು ಬಳೆಯ ತರದ ಜೋಡಿ ಕಟ್ಟಗಳು ಬಾಲದವರೆಗೆ ಬರ್ತವೆ. 38 ಕಟ್ಟ ತುಂಬಾ ಸಪೂರ ಇರುವಂತಹ ಸಪೂರ ಜೋಡಿ ಕಟ್ಟಗಳು ಬಳೆ ತರ, ಕಪ್ಪು ಶರೀರ, ಹೊಳೆವ ಕಪ್ಪು ಬಣ್ಣ, ಅದರಲ್ಲಿ ಎರಡೆರಡು ಬಿಳಿ ಕಟ್ಟುಗಳು ತಲೆಯಿಂದ 2 inches ಬಿಟ್ಟು 2-3 inches ಬಿಟ್ಟು ಬರ್ತವೆ. ಇದು ಕಡಂಬಳ ವಿಷದ ಹಾವು. ಇನ್ನು ಕನ್ನಡಿ ಹಾವು ತಲೆ ಟ್ರಾಂಗಲ್ ಶೇಪ್ ಅಲ್ಲಿ ಇರ್ತದೆ, ತ್ರಿಕೋನ ಆಕೃತಿಯಲ್ಲಿ ಇರ್ತದೆ, ಮತ್ತೆ ಅಲ್ಲಿಂದ ಸ್ವಲ್ಪ ಸಪೂರ ಬಂದು ಇಡೀ ಶರೀರ ಸ್ವಲ್ಪ ದಪ್ಪಾಗಿ ಬಾಲ ಇನ್ನೂ ಚೂಪಾಗಿ ಬಿಡ್ತದೆ. ಮೈ ಮೇಲೆ ಸರಪಳಿ ಅಥವಾ ಡೈಮಂಡ್ ಶೇಪಿನ ಮುದ್ರೆಗಳಿರ್ತವೆ ಕುತ್ತಿಗೆಯಿಂದ ಬಾಲದವರೆಗೆ. ಇದು ಕನ್ನಡಿಯ ಹಾವು ಅಥವಾ ಕಂದೋಡಿ ಅಥವಾ ರಸ್ಸೆಲ್ ವೈಪರ್ ಅಂತ ನಾವು ಕರಿತೀವಿ. ಇನ್ನೊಂದು ಸಾಸ್ಕೇಲ್ಡ್ ವೈಪರ್ ಅಂತ ಬರ್ತದೆ, ಗರಗಸ ಹುರುಪೆಯ ಮಂಡಲದ ಹಾವು ಅಂತೇಳಿ, ಅದು ಚಿಕ್ಕ ಹಾವು. ಅದಕ್ಕೆ ಸ್ವಲ್ಪ ನೀವು ಕೆಣಕಿದ ಕೂಡಲೇ ಶರೀರವನ್ನ ಸುತ್ತ ಹಾಕೊಂಡು ಒಂದು ರೀತಿ ಕೇರಿತದೆ, ಶರೀರವನ್ನ ತಿಕ್ಕಿಕೊಂಡು ಅನ್ನೋ ಶಬ್ದವನ್ನ ಶರೀರದ ಮೂಲಕ ಹುಟ್ಟಿಸುತ್ತದೆ. ಅದು 3-4 ಜಾತಿಯ ಹಾವುಗಳು ವಿಷಕಾರಿ ಹಾವುಗಳು. ಅಂದ್ರೆ ಭಾರತದ ವಿಷಕಾರಿ ಅಂದ್ರೆ ಹಾವು ಕಚ್ಚಿ ಈ 4 ಹಾವುಗಳು ಕಚ್ಚಿದ್ರೆ ಸಾವು ಸಂಭವಿಸಬಹುದು ಅನ್ನೋ ಒಂದು ದೃಷ್ಟಿ ಇದೆ. ಆದ್ರಿಂದ ಈ ಹಾವುಗಳಿಗೆ ಔಷಧಿ ಇದೆ ಭಾರತದಲ್ಲಿ. ಇದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದದ್ದೆಲ್ಲ ಕಾಡು ಗುಡ್ಡದಲ್ಲಿ ಇರುವಂತದ್ದು ಪಿಟ್ ವೈಪರ್ಸ್ ಅಂತ ಬರ್ತದೆ, ಒಂದು 2-3 ಗುಳಿಮಂಡಲ ಹಾವುಗಳು ಅಂತೇಳಿ. ಹಂಪ್ ನೋಜರ್ ಪಿಟ್ ವೈಪರ್, ಮಲ್ಬಾರ್ ಪಿಟ್ ವೈಪರ್, ಇನ್ನು ಬ್ಯಾಂಬು ಪಿಟ್ ವೈಪರ್, ಈ ಮೂರು ಸಾಮಾನ್ಯ ದಟ್ಟ ಕಾಡುಗಳಲ್ಲಿ ಅಥವಾ ಈ ತಪ್ಪಲು ಪ್ರದೇಶ, ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲೆಲ್ಲ ಕಾಣಲಿ ಸಿಗುವಂಥದ್ದು. ಮೈಲ್ಡಿ ವೆನಮಸ್ ಇದು, ಅಂದರೆ ಕಚ್ಚಿದ್ರೆ ತಕ್ಷಣ ಸಾಯುವಂಥ ವಿಷ ಇಲ್ಲ. ಕೆಲವರೀಗ ಇದು ಹಂಪ್ ನೋಜರ್ ಪಿಟ್ ವೈಪರ್ ನೆಲಚಟ್ಟೆ ಅಂತೆಲ್ಲ ಕರೀತಾರೆ, ಆ ಹಾವಿಗೆ ಕೆಲವರು ನಾಟಿ ಔಷಧಿ ಮಾಡಿಕೊಂಡೇ ಗುಣ ಆಗೋದಿದೆ. ಆದರೆ ನಾನು ಹೇಳಿದಂಥ ಕನ್ನಡಿ ಹಾವು, ಕಡಂಬಳ, ನಾಗರ ಹಾವು, ಸಾಸ್ಕೇಲ್ಡ್ ವೈಪರ್, ಈ 4 ಹಾವುಗಳಿಗೆ ಚಿಕಿತ್ಸೆ ಅಗತ್ಯ. ಚಿಕಿತ್ಸೆ ಬಗ್ಗೆ ಆಮೇಲೆ ಬರುವ, ಈಗ ಹೆಬ್ಬಾವಿನ ಬಗ್ಗೆ ಹೇಳಿ. ಹೆಬ್ಬಾವಿನ ಬಗ್ಗೆ ನಮ್ಮ ಭಾರತದ ಅತ್ಯಂತ ತಪ್ಪು ಕಲ್ಪನೆ ಇದೆ. ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವೇನು ಕರಿತೀವಿ ಹೆಬ್ಬಾವು, ಭಾರತದ ಕಲ್ಲು ಹೆಬ್ಬಾವು ಅಂತ ಕನ್ನಡದಲ್ಲಿ. ತುಳುವಲ್ಲಿ ಕೋರಿಲೆ, ಪೆರ್ಮರಿ, ತುಂಬಾ ಹೆಸರಿದೆ. ಈ ಎಲ್ಲ ಹೆಸರುಗಳು ಒಂದೇ ಪ್ರಭೇದದ ಹಾವಿಗೆ ಇಟ್ಟಂತ ಹೆಸರು. ಭಾರತದಲ್ಲಿ ಇರೋದು 3 ಪ್ರಭೇದ, ಅದರಲ್ಲಿ ಕರ್ನಾಟಕದಲ್ಲಿ ಇರೋದು ಒಂದೇ ಪ್ರಭೇದ, ಇಂಡಿಯನ್ ರಾಕ್ ಪೈಥಾನ್ ಅಂತ. ಈಗ ನೀವೆಲ್ಲ ನಾವು ಮಂಗಳೂರು ಅಥವಾ ಉಡುಪಿ ಎಲ್ಲ ಕಡೆ ನೋಡ್ತಾ ಇರುವಂತದ್ದು ಒಂದೇ ಪ್ರಭೇದ. ಅತಿ ದೊಡ್ಡ ಹಾವುಗಳು ಬರುವಂತದ್ದು ಹೆಣ್ಣು, ಅದರಲ್ಲಿ ತುಂಬಾ ದೊಡ್ಡದಾಗಿರ್ತದೆ ಅದು ಹೆಣ್ಣು. ಸ್ವಲ್ಪ ಚಿಕ್ಕದಾಗಿ ಶರೀರ ಬರುವುದು ಗಂಡು. ಈ ಹೆಬ್ಬಾವುಗಳು ಒಂದು ತಪ್ಪು ಕಲ್ಪನೆ ಏನಂದ್ರೆ ಮನುಷ್ಯನನ್ನ ನುಂಗ್ತಾವೆ ಅನ್ನೋ ಒಂದು ತಪ್ಪು ಕಲ್ಪನೆ, ಮನುಷ್ಯನನ್ನ ಮತ್ತು ಮಕ್ಕಳನ್ನ ನುಂಗ್ತಾವೆ ಅಂತೇಳಿ ಒಂದು ತಪ್ಪು ಕಲ್ಪನೆ, ತೀರಾ ತಪ್ಪು ಕಲ್ಪನೆ ಇದೆ. ಎಲ್ಲೂ ದಾಖಲಾಗದ ಸಂಗತಿ ಇದು. ಮಿಲನ ಕಾಲದಲ್ಲಿ ವರ್ಷದಲ್ಲಿ 1-2 times ಒಂದು ಸಲ ಮಿಲನ ಅವುಗಳದ್ದು. ಆ ಸಂದರ್ಭ ಸ್ವಲ್ಪ ಸಂಜೆಯ ವೇಳೆ ಮಧ್ಯಾಹ್ನದ ವೇಳೆಗೆ ಹೊರಗೆ ಬರ್ತವೆ. ಮತ್ತೆ ಬೇರೆ ಸಮಯದಲ್ಲಿ ರಾತ್ರಿ ಇಡೀ ಹಗಲಿಡೀ ಚೆನ್ನಾಗಿ ಮಲಗೋದು. ಎಲ್ಲಿ ಕಸ ರಾಶಿ ಇದೆ, ಬಿಲ ಇದೆ, ಮಲಗಿಬಿಡೋದು. ಎಲ್ಲಿ ಕಸ ರಾಶಿ ಇದ್ರೂ ಅಲ್ಲಿ ಮಲಗಿಬಿಡ್ತಾವೆ. ಎಲ್ಲೋ ಒಂದ್ ಕಡೆ ಮಳೆಗಿರ್ತಾವೆ. ಈ ಹುಡುಗರು ತುಂಟ ಹುಡುಗರು ಇರ್ತಾರೆ, ಹೆಬ್ಬವನ್ನು ನೋಡಿ ಕಲ್ಲು ಬಿಸಾಡ್ತಾರೆ. ಹಾ, ಸಮೀಪ ಹೋಗಿ ಕಲ್ಲು ಬಿಸಾಡ್ತಾರೆ. ಈ ಕಲ್ಲು ಬಿಸಾಡುವಾಗ ಅದು ಒಂದು ಅಟ್ಯಾಕ್ ಮಾಡುವಂತ ಒಂದು ಅಂತರ ಇದೆ ಅದಕ್ಕೆ. ಈಗ ಇಲ್ಲಿ ಹೆಬ್ಬಾವಿದ್ರೆ ಸುಮಾರು ಅಲ್ಲಿಯವರೆಗೆ ಮೂತಿಯಿಂದ ಅಲ್ಲಿ ಕಚ್ಚಬಹುದು. ಹೀಗೆ 1 meter ಉದ್ದ 1 meter ದೂರಕ್ಕೆ ಕಚ್ಚಬಹುದು. ಈ ಮಕ್ಕಳಿಗೆ ಅದು ಮಾಹಿತಿ ಇಲ್ಲ, ಓ ಅಲ್ಲಿ ನಿಂತು ಇದು ಮಾಡ್ತಾರೆ. ಇದು ನೋವು ಸಹಿಸಿಕೊಳ್ಳದೆ ಅವನಿಗೆ ಕಚ್ಚಿ ಬಿಡ್ತದೆ. ಈ ಕಚ್ಚುವ ಒಂದು ಕ್ರಿಯೆಯನ್ನೇ ನಾವು ಇಲ್ಲಿ ತಪ್ಪು ತಿಳ್ಕೊಂಡಿದ್ದೇವೆ. ಏನಂದ್ರೆ ಅದು ನುಂಗ್ಲಿಕ್ಕೆ ಹಿಡಿಯಿತು ಅಂತೇಳಿ, ನುಂಗ್ಲಿಕ್ಕಲ್ಲ, ನೋವಾಗಿ ಪ್ರತಿಕ್ರಿಯೆ, ಅದೊಂದು ರೀತಿಯ ಆತ್ಮರಕ್ಷಣೆ. ಕಲ್ಲು 2-3 times ಮತ್ತೆ ಮತ್ತೆ ಹೊಡೆದಾಗ ಮತ್ತೆ ಮತ್ತೆ ಕಚ್ಚುತ್ತೆ. ನೀವು ಕಲ್ಲು ಹೊಡೆದು ಸುಮ್ಮನೆ ಆದ್ರೆ ಅದು ಅಲ್ಲಿಂದ ಓಡಿ ಹೋಗುತ್ತೆ. ಇಲ್ಲಿ ವಾಸ್ತವದಲ್ಲಿ ಭಾರತದಲ್ಲಿ ಈವರೆಗೆ ಇಂಡಿಯನ್ ರಾಕ್ ಪೈಥಾನ್ ಅನ್ನೋ ಹೆಬ್ಬಾವು ಮನುಷ್ಯನನ್ನ ಅಥವಾ ಮಕ್ಕಳನ್ನ ನುಂಗಿದ ಅಥವಾ ಆಹಾರಕ್ಕಾಗಿ ಹಿಡಿದ ಪುರಾವೆ ಎಲ್ಲೂ ಇಲ್ಲ. ಸಾಮಾನ್ಯ ಇವುಗಳ ಆಹಾರ ಏನು ಹೆಬ್ಬಾವುಗಳದ್ದು? ಇಲಿಯಿಂದ ಜಿಂಕೆಯವರೆಗೆ ಆಹಾರ ಎಲ್ಲಾ ಪ್ರಾಣಿಗಳನ್ನ ಸಸ್ತನಿಗಳನ್ನ ತಿಂತದೆ. ಪಕ್ಷಿ ಗುಬ್ಬಿ ಹಕ್ಕಿಯಿಂದ ದೊಡ್ಡ ರಣಹದ್ದಿನವರೆಗೆ ತಿನ್ಬಹುದು. ಎಲ್ಲ ಸಸ್ತನಿ ಮತ್ತು ಪಕ್ಷಿಗಳನ್ನ ತಿಂತದೆ, ಮನುಷ್ಯ ಆಹಾರದ ಪಟ್ಟಿಯಲ್ಲಿ ಇಲ್ಲ. ಮನೆಯಲ್ಲಿ ಸಾಕಿರುವಂತಹ ಕೋಳಿಯೋ ಆಡಿನ ಮರಿಯೋ ಅಥವಾ ನಾಯಿಯೂ ಕೂಡ ಆಗಬಹುದು. ಹಾ, ಅದು ಯಾವಾಗ ಅಂದ್ರೆ ನಿಮ್ಮ ಸುತ್ತಮುತ್ತದ ಪ್ರಕೃತಿ ಹಸಿರಾಗಿರುವ ತನಕ ಅಲ್ಲಿ ಅದಕ್ಕೆ ಬೇಕಾದಂತ ಆಹಾರದ ಜೀವಿಗಳು, ಮೊಲ, ಹೆಗ್ಗಣ, ಇಲಿ, ಪಕ್ಷಿಗಳು, ಈ ಜೀವಿಗಳೆಲ್ಲ ಸಮೃದ್ಧವಾಗಿ ಇರುವ ತನಕ ಹೆಬ್ಬಾವುಗಳು ನಿಮ್ಮ ಮನೆಯ ಸಮೀಪ ಅಥವಾ ಮನೆಯ ಜೀವಿಯನ್ನ ಬೇಟಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಇನ್ನೊಂದು ಕ್ರಿಯೆ ನೋಡಿತ್ತಂದ್ರೆ ಅಕಸ್ಮಾತ್ ಅಲ್ಲಿ ಆ ಪರಿಸರವನ್ನ ನಾವು ಎಲ್ಲ ನಾಶ ಮಾಡಿದಾಗ ಆಹಾರದ ಕೊರತೆಯಾಗಿಯೂ ನಿಮ್ಮ ಮನೆಯ ಪಕ್ಕಕ್ಕೆ ಬರ್ಬೋದು. ಆದರೆ ಹೆಚ್ಚಾಗಿ ನಿಮ್ಮ ಮನೆಯ ನಿಮ್ಮ ಅಂದರೆ ಎಲ್ಲ ಸಾಮಾನ್ಯವಾಗಿ ಬೆಕ್ಕುಗಳನ್ನು, ಕೋಳಿಗಳನ್ನು, ನಾಯಿಗಳನ್ನು ಹಿಡಿಯೋದಕ್ಕೆ ತುಂಬ ಪ್ರಕೃತಿಯಲ್ಲಿ ಒಂದು ಕಾರಣ ಇದೆ. ನಿಮ್ಮ ಮನೆಯಲ್ಲಿ 5-6 ಬೆಕ್ಕುಗಳು ಸಂಖ್ಯೆ 5-6 ಇದ್ದರೆ ಮಾತ್ರ ಹೆಬ್ಬಾವು ಬಂದು ಬೆಕ್ಕನ್ನು ಖಾಲಿ ಮಾಡ್ತದೆ. 1-2 ಬೆಕ್ಕಿದ್ರೆ ನಿಮ್ಮ ಬೆಕ್ಕಿನ ತಂಟೆಗೆ ಹೋಗುವುದಿಲ್ಲ. 1 ನಾಯಿ ಇದ್ರೆ ನಾಯಿಯ ತಂಟೆ ಬರೋದಿಲ್ಲ ಹೆಬ್ಬಾವು. ಕೋಳಿಗಳು 3-4 ಇದ್ರೆ ಬರೋದಿಲ್ಲ, 10-15 ಇದ್ರೆ ಬರ್ತವೆ. ಇಲ್ಲಿ ಏನಾಗ್ತಂದ್ರೆ ನಾವು ತುಂಬಾ ಮುದ್ದು ಮಾಡಿ ಈ ಬೆಕ್ಕುಗಳನ್ನ ಒಂದೊಂದು ಮನೆಯಲ್ಲಿ 10-15 ಸಾಕ್ತಾರೆ. ಈ ಸಾಕಿದಾಗ ಈ ಬೆಕ್ಕುಗಳೇನ್ ಮಾಡ್ತಾವಂದ್ರೆ ಬೆಕ್ಕುಗಳು ಆ ಪ್ರದೇಶದ ಇತರ ಜೀವರಾಶಿಗಳ ವಂಶನಾಶಕ್ಕೆ ಕಾರಣ ಆಗ್ತವೆ. ನಮ್ಗೆ ಗೊತ್ತಿಲ್ಲದೆ ಅವುಗಳು ಹೋಗ್ತವೆ, ಕೀಟಗಳ ನಾಶ ಮಾಡ್ತವೆ, ಅವುಗಳ ವಾಸಸ್ಥಾನವನ್ನು ನಾಶ ಮಾಡ್ತವೆ. ಪ್ರಕೃತಿಗೆ ಒಂದು ಸೂಕ್ಷ್ಮ ಜೀವಿಯಿಂದ ಆನೆಯವರೆಗೆ ಬಹಳ ಅಗತ್ಯ. ಆ ಉದ್ದೇಶದಿಂದಲೇ ಅವುಗಳನ್ನೆಲ್ಲ ಸೃಷ್ಟಿಸಿದೆ. ನಮ್ಗೆ ಗೊತ್ತಿಲ್ಲ ನಾವು ಈ ಪರಿಸರಕ್ಕೆ ಒಂದೇ ಬೆಕ್ಕು ಸಾಕಬೇಕು, ಒಂದೇ ನಾಯಿ ಸಾಕಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ನಮಗೆ ಪ್ರೀತಿ ಅತಿ ಆದಾಗ 10 ಬೆಕ್ಕುಗಳನ್ನು ಸಾಕ್ತೀವಿ ನಾವು. ಈ 10 ಬೆಕ್ಕುಗಳೇನು ಮಾಡ್ತವೆ, ಮನೆಯೊಳಗಿನ ಇಲಿಯನ್ನು ಹಿಡಿಯುವುದಿಲ್ಲ, ನಾವು ಪೆಡಿಗ್ರಿ ಕೊಡ್ತೀವಿ. ಹೊರಗೆ ಬಂದು ಆಟ ಆಡಲಿಕ್ಕೆ ಬೇರೆ ಜೀವಿಗಳನ್ನು ನಾಶ ಮಾಡ್ತವೆ. ಈ ಪ್ರಕೃತಿ ಏನು ಮಾಡುತ್ತೆ, ಆ ಜೀವಿಗಳ ನಾಶವನ್ನು ನೋಡಿ ಈ ಬೆಕ್ಕುಗಳ ವಂಶವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹೆಬ್ಬಾವುಗಳನ್ನು ಬಿಡ್ತದೆ. ಹೆಬ್ಬಾವುಗಳಿಗೆ ಪ್ರಚೋದನೆ ಕೊಟ್ಟು ನಿಮ್ಮ ಮನೆಯಲ್ಲಿ 8 ಬೆಕ್ಕು ಇದ್ದರೆ ನೀವು ಸಲೀಸಾಗಿ ನೋಡಿದರೆ 1 ವರ್ಷದ ಒಳಗೆ ಅಲ್ಲಿ 5 ಬೆಕ್ಕು ಕಾಣೆಯಾಗಿರ್ತದೆ. ನಿಮ್ಗೆ ಗೊತ್ತೇ ಇಲ್ಲ, ಹೆಚ್ಚಿನ ಮನೆಯಲ್ಲಿ ಹೇಳ್ತಾರೆ ಹೊರಗೆ ಹೋದ ಬೆಕ್ಕು ಬಂದಿಲ್ಲ ಅಂತೇಳಿ, ಹೆಬ್ಬಾವಿನ ಬಾಯಿಗೆ ಬೀಳ್ತಾ ಇರ್ತದೆ. ಆದರೆ ಅದು ಎಲ್ಲಿ ತನಕ ಅಂದರೆ ಹೆಬ್ಬಾವುಗಳು 3-4 ಸಂಖ್ಯೆಯಲ್ಲಿ ಬಂದು ಅಲ್ಲಿ ಕಾಯ್ತವೆ, ರಾತ್ರಿ ಬೇಟೆಯಾಡ್ತವೆ, 1-2 ಇಲಿ ಬೆಕ್ಕುಗಳನ್ನು ಮಾತ್ರ ಉಳಿಸ್ತವೆ, ಮತ್ತೆ ಹೋಗಿಬಿಡ್ತವೆ. ಇದು ಪ್ರಕೃತಿಯ ನಿಯಮ. ಯಾಕಂದ್ರೆ ನಾವು ಏನು ಪ್ರಾಣಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ತೀವಿ ನೋಡಿ, ಅದು ಪ್ರಕೃತಿಗೆ ಮಾರಕ. ಇನ್ನು ಈ ಹಾವುಗಳು ಜಮೀನು ಬಿಟ್ಟು ಮನೆಯ ಒಳಗೆ ಯಾಕೆ ಬರ್ತವೆ ಅಂತ? ಇದು ಒಂದು ಮುಖ್ಯ ಪ್ರಶ್ನೆ. ಹೆಚ್ಚಿನ ಕಡೆ ಜಮೀನು ಬಿಟ್ಟು ಮನೆಯೊಳಗೆ ಬರುವ ಕಾರಣನೇ ಆಹಾರದ ಜೀವಿಗಳು. ನಿಮ್ಮ ಮನೆಯೊಳಗೆ ಒಂದು ನಾಗರಾವು ಬಂದರೆ ನಿಮ್ಮ ಮನೆಯೊಳಗೆ ಅದಕ್ಕೆ ಸಂಬಂಧಪಟ್ಟ ಜೀವಿ ಇದೆ. ಇಲಿ ಇರ್ಬೋದು, ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಇರ್ಬೋದು, ಕೋಳಿ ಇರ್ಬೋದು, ಕೋಳಿ ಮೊಟ್ಟೆ ಇರ್ಬೋದು, ಅಥವಾ ಇನ್ನೊಂದು ಹಾವೇ ಇರ್ಬೋದು, ನಿಮ್ಮ ಮಾಡಲಿ ಕೆರೆ ಹಾವು ಇರ್ಬೋದು. ಅದನ್ನು ನೋಡಿದರೆ ನಾಗರ ಹಾವು ಬೇಟೆ ಆಡಲಿಕ್ಕೆ ನೇರ ನಿಮ್ಮ ಮಾಡಿಗೆ ಬರ್ತದೆ. ಬಂದು ಬೇಟೆ ಆಡಿ ತಿನ್ನುವವರಿಗೆ ಹೋಗುವುದಿಲ್ಲ. ಈಗ ನಿಮ್ಮ ಮನೆಯೊಳಗೆ ಇಲಿ ಉಂಟಂತ ಒಂದು ನಾಗರಹಾವಿಗೆ ಗೊತ್ತಾಯಿತು, ಗೊತ್ತಾದ ಕೂಡಲೇ ಅದು ಬರುತ್ತೆ. ಬಂದ ಕೂಡಲೇ ಇಲಿ ಬಾಯಿಗೆ ಬೀಳುವುದಿಲ್ಲ, ಇಲಿ ತಪ್ಪಿಸ್ಕೊಂಡು ಇಡೀ ಮಾಡಿಡಿ ಓಡಾಡ್ತಾ ಇರ್ತದೆ. ಒಂದು ಇಲಿಯನ್ನು ವಾಸನೆ ಹಿಡಿದು ಬೇಟೆ ಆಡಬೇಕಾದ್ರೆ 1 ವಾರ ತಗಲ್ಬೋದು ನಾಗರಹಾವಿಗೆ, 1 ತಿಂಗಳು ಬೇಕಾದರೂ ತಗಲ್ಬೋದು. ಈ ಗುರಿ ಇಟ್ಟ ಇಲಿಯನ್ನು ತಿನ್ನದೆ 1 ತಿಂಗಳಾದರೂ ಮನೆ ಬಿಟ್ಟು ಹೋಗುವುದಿಲ್ಲ ನಾಗರಹಾವು. ನೀವು ಎಷ್ಟು ಸಲ ಓಡಿಸಿದ್ರು, ತೆಗೆದು ಬಿಸಾಡಿದ್ರು ಮತ್ತೆ ವಾಪಸ್ ಬರ್ತದೆ. 10 ಸಲ ಬಿಸಾಡಿದ್ರೆ 11 ಸಲಕ್ಕೆ ಇನ್ನೊಂದು ಕಿಂಡಿಯಿಂದ ಒಳಗೆ ಬರ್ತದೆ. ಅದರ ಒಂದೇ ಗಮನ ಇರೋದು ನಿಮ್ಮ ಮನೆಯಲ್ಲಿರುವಂಥ ಆಹಾರ. ಅದಕ್ಕೆ 1 ಸಲ ಹೊಟ್ಟೆ ತುಂಬ ತಿಂದುಕೊಂಡ್ರೆ 3 ತಿಂಗಳು ಆಹಾರ ಬೇಡ. ನಿಮ್ಮಲ್ಲಿ ತಿಂತು ಇಳ್ಕೊಂಡು ಹೋಯ್ತು, ತನ್ನ ಒಂದು ಬಿಲಕ್ಕೆ ಹೋಯ್ತು, ಸುಮ್ಮನೆ ಮಲಕೊಳ್ತು. 10 ದಿನ ಬೇಕು ಒಂದು ಆಹಾರ ಜೀರ್ಣ ಆಗಲಿಕ್ಕೆ, ದೊಡ್ಡ ಇಲಿ. ಮತ್ತೆ ಅದು ಫ್ಯಾಟ್ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ತಿಂಗಳು ಅದರಲ್ಲೇ ನಡೆಯುತ್ತೆ. ಆದರೆ ನಾವು ಈ ಕ್ರಿಯೆಯನ್ನು ತಪ್ಪಾಗಿ ತಿಳ್ಕೊಳ್ತೀವಿ. ನಾಗರಾವು ಪದೇ ಪದೇ ನಮ್ಮ ಮನೆಯೊಳಗೆ ಬಂದರೆ, ನಮ್ಮ ಹೋಟೆಲ್ ಸುತ್ತಲಿಕ್ಕೆ ಶುರು ಮಾಡಿದ್ರೆ ದೋಷ ಇದೆ ಅಂತ ತಿಳ್ಕೊಳ್ತೀವಿ. ದೋಷ ಇರೋದೇನು? ಒಂದು ರೀತಿಯಲ್ಲಿ ದೋಷ ಹೌದು. ಯಾವುದು? ಇಲಿಗಳ ದೋಷ. ಮನೆಯಲ್ಲಿ ಇಲಿ ಇದೆ, ಅದು ದೋಷ, ಹಾಗಂತ ಬೇರೆ ಅಲ್ಲ. ಆದರೆ ಅದೇ ಹಾವಿಗೆ ಆಹಾರವನ್ನು ತಿನ್ಲಿಕ್ಕೆ ಬಿಟ್ಟರೆ ಸಲೀಸಾಗಿ ಹೊರಗೆ ಹೋಗ್ತವೆ. ನಾನು ಅದರ ಬಗ್ಗೆನೇ, ಈ ದೋಷದ ಬಗ್ಗೆನೇ, ನಾಗರಾಧನೆ ದೋಷದ ಬಗ್ಗೆನೇ ಒಂದು ಇತ್ತೀಚೆಗೆ ಒಂದು ಕಾದಂಬರಿ ಬರ್ದೆ, 2 ಪತ್ರಿಕೆಯಲ್ಲಿ ಬರ್ತಾ ಇದೆ, ಆವರ್ತನ ಅಂತ. ಹಾಗೆ ಇದನ್ನು ನಾವು ತಪ್ಪು ತಿಳ್ಕೊಂಡು ಬಿಟ್ಟಿದ್ದೀವಿ. ಎಲ್ಲ ಹಾವುಗಳು, ಈ ಕೆರೆ ಹಾವುಗಳು ನಿಮ್ಮ ಮನೆಯೊಳಗೆ ಬಂತು, ಆಹಾರ ಇದೆ. ನಿಮ್ಮ ಮನೆಯೊಳಗೆ ಸಣ್ಣ ನಾನು ಆಗಲೇ ಹೇಳಿದಾಗೆ ತೋಳ ಹಾವು ಅಂತ ಬರುತ್ತದೆ. ಕಪ್ಪು ಶರೀರ, ಕಡಂಬಳದೆ ಬಣ್ಣದಿರ್ತದೆ, ಕಂದು ಬಣ್ಣದ ಹಾವು ಇರ್ತದೆ, ಗೋಡೆಯನ್ನು ಸಲೀಸಾಗಿ ಹತ್ಕೊಂಡು ಹೋಗ್ತದೆ. ನಿಮ್ಮ ಮನೆಯ ಗೋಡೆಯಲ್ಲಿ ಹಲ್ಲಿಗಳು ಜಾಸ್ತಿ ಆದರೆ ಆ ಹಾವುಗಳು ಬರ್ತವೆ. ಅವುಗಳು ಹಲ್ಲಿಗಳ ಸಂಖ್ಯೆಯನ್ನು ತಿಂದು, 10 ಹಲ್ಲಿ ಇದ್ದರೆ 5-6 ಹಲ್ಲಿಗಳನ್ನು ಮಾತ್ರ ತಿಂತವೆ, ಉಳಿದದ್ದನ್ನು ನಿಮ್ಮ ಗೋಡೆಯಲ್ಲಿರುವಂಥ ಕ್ರಿಮಿಕೀಟಗಳ ರಕ್ಷಣೆಗೆ ಹಲ್ಲಿಗಳನ್ನು ಬಿಟ್ಟುಬಿಡ್ತವೆ. ಒಂದು ರೀತಿಯ ಬ್ಯಾಲೆನ್ಸ್. ನಿಮ್ಮ ಮನೆಯ ಗೋಡೆಯಿಂದ ಪಶ್ಚಿಮ ಘಟ್ಟದ ಹುಲಿಯವರೆಗೆ ಸಂಬಂಧ ಇದೆ. ಹೌದು. ಆಮೇಲೆ ಈಗ ಹಾವುಗಳು ಮನೆ ಒಳಗಡೆ ಬರುವ ಬಗ್ಗೆ ಆಯಿತು, ಆಮೇಲೆ ಹಾವುಗಳಿಂದ ಅಂತರವನ್ನು ನಾವು ಕಾಪಾಡಬೇಕು ಅನ್ನುವಂಥ ಒಂದು ವಿಚಾರ, ಜೊತೆಗೆ ಆಕಸ್ಮಿಕವಾಗಿ ಹಾವು ನಮ್ಮನ್ನು ಕಚ್ಚಿದರೆ ಯಾವ ಸಂದರ್ಭದಲ್ಲಿ ಕಚ್ಚುತ್ತದೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಆಕಸ್ಮಿಕವಾಗಿ ಕಚ್ಚಿದರೆ ಏನು ಮಾಡಬೇಕು ಅಂತ. ಹಾವುಗಳು ಆಕಸ್ಮಿಕವಾಗಿ ಕಚ್ಚೋದಿಲ್ಲ, ಒಂದು ನಾನು ಅದರ ಬಗ್ಗೆ ಮುಂದೆ ಹೇಳ್ತೇನೆ. ಇನ್ನು ಹಾವುಗಳ ಅಂತರ ಕಾಯ್ದುಕೊಳ್ಳುವುದು ಅಂತ ಕೇಳಿದ್ರೆ, ಹೌದು, ಹಾವುಗಳಿಂದ ಅಂತರ ಕಾಯ್ದುಕೊಳ್ಳುವಂಥದ್ದು ನನ್ನ ಪ್ರಕಾರ ಅದು ಸರಿಯಲ್ಲ. ಈಗ ಆ ಜೀವ ಜಂತುಗಳು, ಈಗ ಪ್ರಕೃತಿ ಏನೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದೆ ಸರ್, ಅದು ಮನುಷ್ಯನ ಬದುಕಿಗೆ ಇಡೀ ಜಗತ್ತಿಗೆ ಪೂರಕವಾಗಿಯೇ ಇವೆ ಎಲ್ಲಗಳು. ಒಂದು ಇರುವೆ ನಿಮ್ಮ ಮನೆಯೊಳಗಿದ್ರೆ ಅದಕ್ಕೆ ಅರ್ಥ ಇದೆ, ಗೆದ್ದಲು ಇದೆ ಅದಕ್ಕೆ ಅರ್ಥ ಇದೆ, ಎಲ್ಲ ಜೀವಿಗಳ ಜೊತೆ ಹಾವುಗಳನ್ನು ನಾವು ಅವುಗಳ ಜೊತೆ ಬದುಕ್ತಾ ಇದ್ವಿ, ನಮ್ಮ ಹಿರಿಯರು ಬದುಕ್ತಾ ಇದ್ವಿ, ಎಲ್ಲ ಜೀವಿಗಳ ಜೊತೆ ಬದುಕ್ತಾ ಇದ್ವಿ. ಈಗಿನವರಿಗೆ ಆ ಭಯ ಜಾಸ್ತಿಯಾಗಿ ಅವುಗಳಿಂದ ಮತ್ತು ಪ್ರಕೃತಿಯಿಂದ ನಾವು ಬೇರೆ ಆಗಿರೋದ್ರಿಂದ ನಮ್ಗೆ ಈ ಥಾಟ್ಸ್ ಎಲ್ಲ ಬರ್ತದೆ, ಅವುಗಳಿಂದ ದೂರ ಉಳಿಬೇಕು, ಅವುಗಳಿಂದ ರಕ್ಷಣೆ ಪಡಬೇಕಿಲ್ಲ. ಪ್ರಕೃತಿಯಲ್ಲಿ ಯಾವುದು ನನ್ನ ಪ್ರಕಾರ ಈ ಕಡಿತ ಅದು ಎಲ್ಲ ಪೂರ್ವ ನಿರ್ಧರಿತ ಒಂದು ಆಲೋಚನೆ ಮಾಡಿದರೆ. ಈ ಹಾಗಂತ ಈ ಹಾವುಗಳು ಕಚ್ಚದಾಗಿ ನಾವು ರಕ್ಷಣೆ ಪಡೆಯುವುದು ಹೇಗೆ ಹೇಗೆ ಅಂತ, ಹೌದು, ಈಗ ಮನೆಯೊಳಗೆ ಬರದ ಹಾಗೆ ಹಾಗೆ ಅಂದರೆ ನಿಮ್ಮ ಮನೆಯ ಹೊರಗಿನ ಗೋಡೆಯಿಂದ ಒಂದು 5-6 ಅಡಿಗೆ ಹೆಚ್ಚು ಕಸವನ್ನು ಸ್ಟೋರ್ ಮಾಡದೆ, ಗೋಡೆಗೆ ಏನಾದರೂ ರಾಶಿ ಇಡೋದು, ಕಲ್ಲಿಡೋದು, ಮರತುಂಡುಗಳನ್ನು ಇಟ್ಟುಕೊಂಡು ಅಲ್ಲಿ ಒಂದು ಪಾಳು ಜಾಗದ ಥರ ಮಾಡೋದು ಸರಿಯಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಒಂದು 5-6 ಅಡಿಯನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಒಂದು ಕಾರಿಡಾರ್ ಥರ, ಹೌದು, ಒಂದು ಪ್ಯಾಸೇಜ್ ನಡ್ಕೊಂಡು ಹೋಗ್ಲಿಕ್ಕೆ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಅದು ಹಾವಿನ ಒಂದು ನೇರ ಒಡನಾಟಕ್ಕೆ ಅಡ್ಡಿ ಬರ್ತದೆ. ನಿಮ್ಮ ಮನೆಗೆ ನೇರ ಬರಬೇಕಾದ್ರೆ ಮರೆ ಇಲ್ಲ ಅಲ್ಲಿ ಓಪನ್ ಹಾಗೆ. ಮತ್ತು ಮನೆಯ ಒಳಗೆ ಸಾಧ್ಯ ಆದಷ್ಟು ನಿಮ್ಮ ಬೆಡ್ರೂಮಿನ, ನಮ್ಮ ಬೆಡ್ರೂಮ್ ಏನಿದೆ ಅದರ ಅಡಿಯಲ್ಲಿ ಇರುವಂಥ ಪದೇ ಪದೇ ಅದನ್ನು ಕ್ಲೀನ್ ಮಾಡೋದು. ಈಗ ಬೆಡ್ರೂಮನ್ನು ನಾವು ತುಂಬ ಚೆಂದ ಅಲಂಕಾರ ಮಾಡಿರ್ತೀವಿ, ಆದರೆ ಕಾಟಿನ ಅಡಿ ನೋಡ್ಲಿಕ್ಕೆ ಹೋದರೆ ಮೂರು ಮನೆ ವಸ್ತುವನ್ನೆಲ್ಲ ಎಲ್ಲ ರಾಶಿ ಸೂದು ಅದು ಇದೆಯಲ್ಲ, ಅಲ್ಲಿ ಅಂಥ ಪಾಳು ಜಾಗವನ್ನೇ ಇಲಿಗಳು ಇಷ್ಟಪಡ್ತವೆ, ಅಥವಾ ಮನೆಯ ಮಾಡಿನ ಪಕ್ಕಾಸಿನ ಎಡೆಯಲ್ಲಿ ಗೂಡು ಕಟ್ತವೆ. ಆ ಜಾಗ ಎಲ್ಲೆಲ್ಲಿ ಇಲಿಗಳು ವಾಸ ಮಾಡ್ತವೆ ಅದೇ ಜಾಗಕ್ಕೆ ಹಾವು ಬಂದು ವಾಸ ಮಾಡ್ತದೆ. ಹಾಗಾಗಿ ನಮ್ಮ ಮನೆಯ ಒಳಗಿನ ಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ಳೋದು, ಆವಾಗ ಇಲಿಗೂ ವಾಸ ಇಲ್ಲ, ಹಾವಿಗೂ ಪ್ರವೇಶ ಇಲ್ಲ ಅಂತ ಆಗ್ತದೆ. ಅದು ಬಿಟ್ಟು ನಿಮ್ಮ ಪರಿಸರದಲ್ಲಿ, ನಿಮ್ಮ ಅಂಗಳದಲ್ಲಿ, ನಿಮ್ಮ ಸುತ್ತಮುತ್ತ ತೋಟದಲ್ಲಿ ಹಾವಿದ್ರೆ ಖುಷಿ ಪಡಿ. ಯಾಕಂದ್ರೆ ನಿಮ್ಮ ಆ ಪರಿಸರ ಎಷ್ಟು ಸಂಖ್ಯೆಯಲ್ಲಿ ಹಾವು ಸಿಕ್ತು ಅಂದ್ರೆ ಎಷ್ಟು ಪ್ರಭೇದದ ಹಾವು ನಿಮ್ಗೆ ಸಿಕ್ತು ನೀವು ಅಷ್ಟು ಆರೋಗ್ಯಪೂರ್ಣರು, ಆ ಪರಿಸರ ಅಷ್ಟು ಆರೋಗ್ಯಪೂರ್ಣ. ಹೆಚ್ಚಿನವರು ಹೇಳ್ತಾರೆ ನಮ್ಮ ವಠಾರದಲ್ಲಿ ಹಾವೇ ಇಲ್ಲ ಅಂತೇಳಿ, ಹಾಗಾದ್ರೆ ಅಲ್ಲಿ ಒಂದು ಅಧ್ಯಯನ ಮಾಡಿದ್ರೆ ಅಲ್ಲಿಯ ಪರಿಸರ ಸಮತೋಲನ ಇಲ್ಲ, ಯಾವುದಾದ್ರೂ ಕಾಯಿಲೆಗಳು ಬರುದಿದ್ರೆ ಆ ಪರಿಸರಕ್ಕೆ ಮೊದಲು ಬರ್ತವೆ. ಎಲ್ಲಿ ಹಾವುಗಳ ಸಂಖ್ಯೆ ಸಮತೋಲನದಲ್ಲಿ ಇರ್ತದೆ ಅಲ್ಲಿ ಬೇರೆ ಯಾವ ಕಾಯಿಲೆಗಳು ಬಂದರೆ ಸಾಂಕ್ರಾಮಿಕ ರೋಗಗಳು ಇಲಿಗಳಿಂದ ಹರಡುವಂಥದ್ದಾಗಲಿ ಬೇರೆ ಜೀವಿಗಳಿಂದ ಕಡಿಮೆ ಸಂಖ್ಯೆಯಲ್ಲಿ ಬರ್ತವೆ. ಅದಕ್ಕೆ ಹಾವುಗಳು ಮುಖ್ಯವಾಗಿ ನಮ್ಮ ಒಡನಾಡಿಗಳು, ತಲತಲಾಂತರದಿಂದ ನಮ್ಮ ಮನೆಯ ಹೊರಗೂ ಬದುಕ್ತವೆ, ಮನೆ ಒಳಗೂ ಬದುಕ್ತವೆ. ಈಗ ನಾನೊಬ್ಬ ಹಾವಿನ ಬಗ್ಗೆ ತಿಳಿದವ ಅಂತ ಈ ಮಾತು ಹೇಳ್ತಾ ಇಲ್ಲ, ಅಂದರೆ ಹೊಗಳಿಕೆ ರೀತಿಯಲ್ಲ, ನಾನು ಆ ಜೀವಿಗಳ ಜೊತೆ ಇದ್ದು ನೋಡಿದ್ದು 30-35 ವರ್ಷದಲ್ಲಿ ಅಷ್ಟೂ ಪರಿಪೂರ್ಣವಾಗಿ ಅವುಗಳು ಅವುಗಳ ಜೀವನವನ್ನು ಪ್ರಕೃತಿಗೆ ಮತ್ತು ನಮಗೆ, ಅವುಗಳಿಗೆ ಗೊತ್ತಿಲ್ಲ ಅದು, ಆದರೆ ಸಮರ್ಪಣೆ ಮಾಡಿಕೊಂಡಿವೆ. ನೀವು ಎಷ್ಟು ಬಡಿದ್ರೂ ಹೊಡೆದ್ರು ಮತ್ತೆ ನಿಮ್ಮಲ್ಲಿ ಬಂದು ಆಹಾರ ತಿನ್ನೋದು ಬದುಕೋದು, ನಮ್ಮನ್ನು ರಕ್ಷಣೆ ಮಾಡೋದು ನಾವು ನೀವು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಹಾ ಸರಿ, ಈಗ ಆ ಇವುಗಳ ಒಂದು ವಂಶಾಭಿವೃದ್ಧಿಯ ಬಗ್ಗೆ ಹೇಳಿಗ, ಆ ಒಂದು ವರ್ಷದಲ್ಲಿ ಎಷ್ಟು ಮರಿ ಅಥವಾ ಎಷ್ಟು ಮೊಟ್ಟೆಯನ್ನು ಇಡ್ತವೆ ಹೀಗೆ? ಹೌದು, ಹಾವುಗಳು ವರ್ಷದಲ್ಲಿ ಒಂದೇ ಸಲ ಇದು ಮಾಡ್ತವೆ, ಕೆಲವು ಹಾವುಗಳು ಮಾತ್ರ ವರ್ಷದಲ್ಲಿ ಒಂದು 2 ಸಲ ಮಾಡ್ಬೋದು. ತೋಳ ಹಾವು, ಕೆರೆ ಹಾವುಗಳು ವರ್ಷದಲ್ಲಿ ಒಂದು 2 ಸಲ ವಂಶೋತ್ಪತ್ತಿ ಮಾಡ್ತವೆ. ಮತ್ತೆಲ್ಲ ಹಾವುಗಳು ವರ್ಷದಲ್ಲಿ ಒಂದೇ ಸಲ ಮಾಡ್ತವೆ. ಸಾಮಾನ್ಯವಾಗಿ ಅವುಗಳ ಈ ವಂಶಾಭಿವೃದ್ಧಿಯ ತಿಂಗಳು ನವೆಂಬರ್ ಅಂತ್ಯದಿಂದ ಜೂನ್ ಅಂತ್ಯದವರೆಗೆ ಇರ್ತದೆ. ಈಗ ಡಿಸೆಂಬರ್ ಹಿಡಿದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೆ ಮಿಲನ ಕಾಲ, ಫೆಬ್ರವರಿ ಮಾರ್ಚ್ ಏಪ್ರಿಲು ಮೊಟ್ಟೆ ಮರಿಗಳನ್ನು ಇಡುವ ಕಾಲ, ಅಲ್ಲಿಂದ ಮತ್ತೆ 2 ತಿಂಗಳು, 1 ತಿಂಗಳ ಮಧ್ಯದಲ್ಲಿ ವ್ಯತ್ಯಾಸ ಆದರೂ ಡಿಸೆಂಬರಿಂದ ಜೂನ್ ಅಂತ್ಯದವರೆಗೆ ಅವುಗಳ ಮಿಲನ, ಮೊಟ್ಟೆ ಮರಿ, ಇದು ಗರ್ಭ ತುಂಬುವುದು ಮತ್ತು ಮೊಟ್ಟೆ ಇಡುವುದು, ಮೊಟ್ಟೆಯಿಂದ ಮರಿ ಹೊರಬರುವಂಥದ್ದು ನಡೀತಾ ಇರ್ತದೆ. ಪ್ರತಿ ವರ್ಷ ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಕ್ರಿಯೆ ನಡೀತದೆ. ಒಂದು ಬಾರಿಗೆ ಎಷ್ಟು ಮೊಟ್ಟೆ ಇಡ್ತದೆ? ಹಾಂ, ಒಂದು ನಾಗರಹಾವಿನ ತಿಳ್ಕೊಳ್ಳುವ ಆರಂಭದ ಹಾವು ಈಗ 4-5 ವರ್ಷದಲ್ಲಿ ಅವುಗಳು ಹುಟ್ಟಿ 3-4 ವರ್ಷದಲ್ಲಿ ಇದಕ್ಕೆ ಬೆದೆಗೆ ತಯಾರಾಗ್ತವೆ, ಸಂತಾನೋತ್ಪತ್ತಿಗೆ ತಯಾರಾಗ್ತವೆ. ಈ ಸಂತಾನೋತ್ಪತ್ತಿಗೆ ತಯಾರಾಗುವ ಸಂದರ್ಭದಲ್ಲಿ ಅವುಗಳು ಆರಂಭದ ಇದರಲ್ಲಿ 8 ಮೊಟ್ಟೆ ಇಡ್ಬೋದು. ಮತ್ತೆ ಬೆಳೀತಾ ಬೆಳೀತಾ ಬೆಳೀತಾ ಸುಮಾರು ಒಂದು ನಾಗರಹಾವು 52 ಮೊಟ್ಟೆ ಇಟ್ಟ ದಾಖಲೆ ಇದೆ. ಇದರಲ್ಲಿ ಇದು ಬೆಳೆದಂತೆ ಒಂದು ಕಾರಣ 50 ಮೊಟ್ಟೆ ಇಡ್ಬೋದು ಪ್ರತಿ ವರ್ಷ. ಆದರೆ ಅದರಲ್ಲಿ ಒಂದು ಪ್ರಕೃತಿಯ ಒಂದು ನಿಯಮ ಏನಿದೆ ಅಂದರೆ, ನಿಮ್ಮ ವಠಾರದಲ್ಲಿ ಒಂದು ಹೆಣ್ಣು ಹಾವಿದೆ, ಈ ವರ್ಷ ಅದು ಮೊಟ್ಟೆ ಇಡಬೇಕೋ ಬೇಡವೋ ಅನ್ನೋದು ಪ್ರಕೃತಿ ನಿರ್ಧಾರ ಮಾಡ್ತದೆ. ಯಾಕಂದರೆ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಆ ವಲಯದಲ್ಲಿ ನಾಗರ ಹಾವಿಗಳ ಸಂಖ್ಯೆ ಕಡಿಮೆ ಇದ್ದರೆ ಪ್ರಚೋದನೆ ಬಂದು ಮಿಲನ ಆಗಿ 50 ಮೊಟ್ಟೆಗಳನ್ನು ಇಟ್ಟಿತ್ತು ಅಂತ ತಿಳ್ಕೊಳ್ಳಿ. ಈ ವರ್ಷ 50 ಮೊಟ್ಟೆ ಇಟ್ಟು 50 ಮರಿಗಳು 2 ತಿಂಗಳಲ್ಲಿ ಹೊರಗೆ ಬಂದು ಈ 50 ಮರಿಗಳಲ್ಲಿ ಬರುವ ವರ್ಷಕ್ಕೆ ಉಳಿಯುವುದು ನಿಮ್ಮ ಪ್ರದೇಶದಲ್ಲಿ 3-4 ಮರಿಗಳು ಮಾತ್ರ. ಇನ್ನು 46 ಮರಿಗಳು ಎಲ್ಲಿ ಹೋಗ್ತಾವಂದರೆ ಅದಕ್ಕೆ ಸಂಬಂಧಪಟ್ಟ ಜೀವಿಗಳಿಗೆ ಆಹಾರ ಆಗಿಯೇ ಪ್ರಕೃತಿ ಅದನ್ನು ಹೆಚ್ಚು ಸಂಖ್ಯೆಯಲ್ಲಿ ಕೊಡ್ತದೆ. ಮುಂಗುಸಿಗೆ ಆಹಾರ, ಕುಪ್ಪಳು ಅನ್ನೋ ಒಂದು ಪಕ್ಷಿ ಇದೆ ಕೌಕಲ್, ಅದಕ್ಕೆ ಆಹಾರ. ನವಿಲಿಗೆ ಆಹಾರ, ಗೋಂಗುರ್ ಕಪ್ಪೆ ಅಂತ ಕರಿತೀವಿ ದೊಡ್ಡ ಕಪ್ಪೆ, ಅದು ಕೂಡ ನಾಗರ ಹಾವಿನ ಮರಿಗಳನ್ನು, ಕನ್ನಡಿ ಹಾವಿನ ಮರಿಗಳನ್ನು ಸಲೀಸಾಗಿ ನುಂಗ್ತದೆ. ಇಲ್ಲಿ ನಾಗರ ಹಾವಿನ ಸಂಖ್ಯೆ ಮರಿಗಳು ಕಾಣಲಿ ಸಿಕ್ಕಿದ್ವು, ಕನ್ನಡಿ ಹಾವಿನ ಸಂಖ್ಯೆ ಅಲ್ಲಲ್ಲಲ್ಲಿ ಜಾಸ್ತಿ ಆಯಿತು ಅಂತೇಳಿ ನೀವು ತಲೆ ಕೆಡಿಸ್ಕೊಳ್ಲಿಕ್ಕಿಲ್ಲ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ಬಂದಿದೆ ಅದು ಇನ್ನೊಂದಕ್ಕೆ ಆಹಾರ ಆಗಿಯೇ ಬಂದಿರ್ತದೆ. ಹಾಗಾಗಿ ನಾವು ಹೊಡೆದು ಬ್ಯಾಲೆನ್ಸ್ ಮಾಡಬೇಕಂತಿಲ್ಲ, ನೀವು ಸುಮ್ಮನೆ ಹೋಗ್ಲಿಕ್ಕೆ ಬಿಡೋ ಬಿಟ್ಟರೆ ಸಾಕು, ಮರುದಿನ ಅದು ಇರೋದಿಲ್ಲ. ಇರಬೇಕಾದಂಥ 3-4 ಹಾವುಗಳು ಏನು ಉಳಿತವೆ ಅವುಗಳನ್ನು ಯಾರು ಯಾವ ರೀತಿಯಲ್ಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಗ್ರವಾಗಿರ್ತವೆ, ಅಷ್ಟು ರಹಸ್ಯವಾಗಿ ಬದುಕ್ತವೆ, ಅಷ್ಟು ಪ್ರಕೃತಿ ಪೂರಕವಾಗಿ ಹುಟ್ಟರಿವನ್ನು ಬಲಿಷ್ಠವಾಗಿ ತೆಗೆದುಕೊಂಡು ಬದುಕ್ತವೆ. ಈಗ ತೋಟದಲ್ಲಿ ಬೇರೆ ಬೇರೆ ಕೆಲಸ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಹಾವುಗಳನ್ನು ತುಳಿಯುವಂತಹದ್ದಾಗ್ಬೋದು ಅಥವಾ ಕತ್ತರಿಸಲ್ಪಡುವಂತಹದ್ದಾಗ್ಬೋದು, ಇಂತಹ ಸಂದರ್ಭದಲ್ಲೆಲ್ಲ ಏನು ಮಾಡಬೇಕು ಅಂತ? ಒಂದು, ನಮ್ಮ ಸುತ್ತಮುತ್ತ ಹಾವಿದೆ ಅಂತೇಳಿ ನಾವು ರೈತರು ಕೃಷಿಕರು ಏನು ಹೋಗ್ತಾರೆ ಹೊಲ ಗದ್ದೆಗಳಿಗೆ, ಆ ಪ್ರದೇಶವನ್ನು ಅವರಿಗೆ ಅಭ್ಯಾಸ ಇರ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು ನೋಡಿದೆ ಇದರಲ್ಲಿ ಅಭ್ಯಾಸ ಬಲದಲ್ಲೇ, ಈಗ ಲೈಟ್ ಇಲ್ಲದ ರಾತ್ರಿ, ನಾನು ಒಂದು ಘಟನೆ ನಡೆದದ್ದು ತುಂಬ ಇದೆ ನನ್ನ ಇದರಲ್ಲಿ. ಒಂದು ಕಡೆಗೆ ಆ ಘಟನೆ ಹೇಳ್ತೇನೆ ನಾನು. ಒಂದು ಕಡೆಗೆ ಒಂದು ಮನೆಯಲ್ಲಿ ಹಾವಿದೆ, 3-4 ಗದ್ದೆಗಳನ್ನು ದಾಟಬೇಕು. ನಾನು ಅವ್ರ ಜೊತೆ ನಡ್ಕೊಂಡು ಹೋದೆ, ರಾತ್ರಿ ಹೋಗ್ತಾ ಇದ್ದೇನೆ ಹುಣಿಯಲ್ಲಿ, ಗದ್ದೆ ಹುಣಿಯಲ್ಲಿ ಅವ್ರ ಜೊತೆ ಹೋಗ್ತಾ ಇರುವಾಗ ಕೇಳಿದ್ದೆ, ನೀವು ರಾತ್ರಿ ಇದರಲ್ಲಿ ಬರುವಾಗ ಲೈಟ್ ಇಲ್ಲ ಏನಿಲ್ಲ, ನೀವು ಹೇಗೆ ಬರ್ತೀರಿ? ಸಾರ್, ನಾವು 40 ವರ್ಷದಿಂದ ಇದ್ದೇವೆ, ನಮಗೆ ಭಯ ಇಲ್ಲ, ಅಭ್ಯಾಸ ಅಂತ ಹೇಳಿದೆ. ನಾನು ಪಟ್ಟ ಮೊಬೈಲ್ ಆನ್ ಮಾಡಿದೆ, ಹೋದೆ, ಹೋಗಿ ಆ ಮನೆಯಲ್ಲಿ ನಾಗರವ ಹಿಡಿದೆ, ಬಂದೆ. ಬಂದು ಮನೆಯಲ್ಲಿ ನಾಗರವ ಇಡ್ತಾ ಇದ್ದೇನೆ, ಪಟ್ಟ ಕಾಲ್ ಬಂತು ನನಗೆ. ಬಂದ ಕೂಡಲೇ, ಸರ್ ಒಂದು ಹಾವು ಕಚ್ಚಿದೆ, ನೀವು ಇವತ್ತು ಬಂದ್ರಲ್ಲ, ಅದೇ ಮನೆ ಹುಣಿಯಲ್ಲಿ ಬರುವಾಗ ಒಬ್ಬರಿಗೆ ಹಾವು ಕಚ್ಚಿದ್ದೆ, ನಾವು ಮಿತ್ರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ, ಎಂಥ ಹಾವು ನೋಡ್ಬೋದು ಅಂತೇಳಿ ಹೇಳಿದವರು ನನ್ನ ಹತ್ರ ಮಾತಾಡಿದವರ ಮಗನಿಗೆ ಹಾವು ಕಚ್ಚಿದೆ, ರಸ್ಸೆಲ್ ವೈಪರ್ ಕಚ್ಚಿದೆ ಕನ್ನಡಿಯು. ಅದೇ ದಾರಿಯಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸು ಕೆಲವೊಮ್ಮೆ, ಅಭ್ಯಾಸ ಬಲ ಕೆಲವೊಮ್ಮೆ ಅನಾಹುತ ಮಾಡಿಬಿಡ್ತದೆ. ಯಾಕಂದರೆ ಆ ಹುಣಿಯಲ್ಲಿ ಬರುವಾಗ ಕಪ್ಪೆಯನ್ನು ಬೇಟಾಡಲಿ ಕನ್ನಡಿಯು ಬಂದು ಕಾದು ಕೂತ್ಕೊಂಡಿರ್ಬೋದು. ಆ ಕಾದು ಕೂತ್ಕೊಂಡಂಥ ಸಂದರ್ಭ, ಕಪ್ಪೆಯನ್ನು ಹಿಡಿಬೇಕು ಅನ್ನೋ ಒಂದು 2-3 ಸೆಕೆಂಡಿನ ಇಡೀ ಗಮನ ಕಪ್ಪೆಯ ಮೇಲೆ ಇರುವಾಗ, ಅದರ ನಡುವೆ ನಾವು ಮಧ್ಯ ಪ್ರವೇಶ ಮಾಡಿದ್ದು ಗೊತ್ತಾಗದೆ ಹಾವು ತಪ್ಪೆ ಅಂತ ತಿಳ್ಕೊಳ್ತದಂದರೆ, ಇದು ಕಪ್ಪೆ ಅಲ್ಲ, ಇದು ಮನುಷ್ಯ ಅಲ್ಲ, ಕಪ್ಪೆನೆ ಅಂತೇಳಿ ಸರಿಯಾಗಿ ಮನುಷ್ಯನೇ ಕಟ್ಬೋದು. ಆ ರೀತಿ ಕಚ್ಚಿದ್ರೆ ಅಪಾಯ ಆಗೋದು ಜಾಸ್ತಿ. ಈ ಕೃಷಿಕರು ಏನು ಮಾಡಬೇಕಂದ್ರೆ, ಆ ವಲಯದಲ್ಲಿ ಏನಾದರೂ ಕಟಾವು ಅದು ಇದು ಮಾಡೋದಕ್ಕಿಂತ ಮೊದಲು ಉದ್ದದ ಕೋಲ್ ತಗೊಂಡು ಸ್ವಲ್ಪ ಆ ಜಾಗವನ್ನು ಜಾಲಾಡಿಸ್ಬೇಕು. ಹೊಡೆಯೋದು ಬಡಿಯೋದು ಮಾಡಿದರೆ ಆ ರೀತಿ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಅಲ್ಲಿ ಇದ್ದಂಥ ಹಾವುಗಳು ಅಲ್ಲಿಂದ ಎಸ್ಕೇಪ್ ಆಗ್ತವೆ. ಒಂದು, ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕೆಲಸ ಇದೆ. ಹಾವು, ನೀವು ಒಬ್ಬ ರೈತ ಆ ಪ್ರದೇಶಕ್ಕೆ ಪ್ರವೇಶ ಮಾಡುವಾಗಲೇ ಸುಮಾರು ದೂರಕ್ಕೆ ಹಾವುಗಳಿಗೆ ಗೊತ್ತಾಗ್ಬಿಡ್ತದೆ ವಾಸನೆಯ ಮೂಲಕ, ಇಂಥ ಜೀವಿ ಅಲ್ಲಿಗೆ ಬರ್ತಾ ಇದೆ. ಆಹಾರ ಆದರೆ ಬೇಟೆ ಆಡ್ತೇನೆ, ಸಂಗಾತಿ ಆದರೆ ಮಿಲನ ಆಗ್ತೇನೆ, ಶತ್ರು ಆದರೆ ಎಸ್ಕೇಪ್ ಆಗ್ತೇನೆ ಅಂತೇಳಿ ಆ ಥಾಟಲ್ಲಿ ಇದೆ ಅವುಗಳು. ಅವುಗಳೇನು ಮಾಡ್ತವೆ, ಶತ್ರು ಮನುಷ್ಯ ಶತ್ರು ಲಿಸ್ಟಲ್ಲಿ ಇದ್ದಾನೆ, ಅಷ್ಟು ದೂರದಿಂದ ವಾಸನೆಯನ್ನು ನಾಲಿಗೆ ಮೂಲಕ ತಗೊಳ್ತವೆ. ಮನುಷ್ಯ ಬರ್ತಾ ಇದ್ರೆ ಅಲ್ಲಿಂದ ಅವನ ವಾಸನೆ ಕಡಿಮೆ ಇರುವಷ್ಟು ಜಾಗಕ್ಕೆ ದೂರ ಓಡಿ ಹೋಗ್ತವೆ. ನಡೆದಾಡುವ ಶಬ್ದವನ್ನು ಕೂಡ ಗ್ರಹಿಸ್ತವೆ, ಭೂಮಿಯ ಕಂಪನವನ್ನು ಗ್ರಹಿಸ್ತವೆ. ಆದರೆ 60% ಭಾಗ ಹಾವುಗಳಿಗೆ ಗೊತ್ತಾಗುವಂಥ ಎಲ್ಲ ವ್ಯವಸ್ಥೆ ಇರುವುದು ನಾಲಿಗೆಯಲ್ಲಿ. ಆಮೇಲೆ ಈಗ ಕಡಿತ ಆದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನು ಮಾಡಬೇಕು ಅಂತ? ಪ್ರಥಮ ಚಿಕಿತ್ಸೆ. ಹೌದು, ನಾನು ನನಗೆ 13 ಬಾರಿ ಹಾವು ಕಚ್ಚಿದೆ, ವಿಷದ ಹಾವುಗಳು ಕಚ್ಚಿವೆ, 11 ಬಾರಿ ನಾಗರಹಾವು ಕಚ್ಚಿದೆ, 1 ಬಾರಿ ಕಡಂಬಳ ಕಚ್ಚಿದೆ, 1 ಬಾರಿ ಕಾಳಿಂಗ ಸರ್ಪ ಸ್ಕ್ರಾಚ್ ಆಗಿದೆ. ಈ 13 ಬಾರಿನ ಕಡಿತಗಳಲ್ಲೂ ಕೂಡ ನಾನೊಂದು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ನಾನೇ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೆ, ನಾನು ಆಟೋ ಡ್ರೈವಿಂಗ್ ರಿಕ್ಷಾ ಓಡಿಸ್ತಾ ಇದ್ದೆ ಆ ಕಾಲದಲ್ಲಿ. ಅದೇ ಒಂದು ಎಕ್ಸ್ಪೀರಿಯೆನ್ಸ್. ಈಗ ಸಾಮಾನ್ಯವಾಗಿ ಹಾವು ಕಚ್ಚಿದ ಕೂಡಲೇ ನಾವು ಮೊದಲು ಮಾಡಬೇಕಾದ ಕೆಲಸ, ತಕ್ಷಣ 3-4 ನಿಮಿಷದ ಒಳಗೆ, ಹೀಗೆ ಕೈಗೆ ಕಚ್ಚಿದ್ರೆ ಹಸ್ತಕ್ಕೆ ಕಚ್ಚು ಜಾಸ್ತಿ, ಪಾದಕ್ಕೆ ಕಚ್ಚಿದ್ರೆ ಕಾಲಿಗೆ ಕಚ್ಚಿದ್ರೆ ಪಾದಕ್ಕೆ ಕಚ್ಚು ಜಾಸ್ತಿ, ಪಾದಕ್ಕೆ ಗಾಯಕ್ಕಿಂತ ಮೇಲೆ ಅಥವಾ ಗಾಯದ ಮೇಲಿನಿಂದಲೇ ತೊಡೆಯವರೆಗೆ ಬ್ಯಾಂಡೇಜ್ ಮಾದರಿಯಲ್ಲಿ ಬಟ್ಟೆಯನ್ನು ಸುತ್ತಕೊಂಡು ಬರುವುದು. ಹಸ್ತಕ್ಕೆ ಕಚ್ಚಿದ್ರೆ ಹಸ್ತದಿಂದ ಕೆಳಭಾಗಕ್ಕೆ ತೋಳಿನವರೆಗೆ ಬ್ಯಾಂಡೇಜ್ ಮಾದರಿಯಲ್ಲಿ ಬಿಗಿಯಾಗಿ ಕಟ್ಟಬೇಕು, ಅಲ್ಲ ಮಧ್ಯಮ ಬಿಗಿತದಲ್ಲಿ ಕಟ್ಟಬೇಕು. ಬಿಗಿ ಕಟ್ಟಲೇಬಾರದು, ಮತ್ತು ಒಂಟಿ ಹಗ್ಗ ಇದೆಯಲ್ಲ, ಒಂಟಿ ಹಗ್ಗದಿಂದ ಯಾವತ್ತೂ ಕಟ್ಟು ಹಾಕುವುದು ತಪ್ಪು ಕ್ರಮ. ಈ ಬ್ಯಾಂಡೇಜ್ ಮಾದರಿಯಲ್ಲಿ ಮಧ್ಯಮ ಬಿಗಿತದಲ್ಲಿ ಕಟ್ಟು, ತೀರ ಬಿಗಿ ಅಲ್ಲ, ಮೇಲ್ಪದರದ ರಕ್ತನಾಳಗಳನ್ನು ಮಾತ್ರ ನಾವು ಒತ್ತುವುದು. ಇದು 3-4 ನಿಮಿಷದ ಒಳಗೆ ಹಾವು ಕಚ್ಚಿತ್ತು, ಪಾದಕ್ಕೆ ಕಚ್ಚಿತ್ತು, ಆಚೆಚೆ ನೋಡೋದು ಯಾವುದಾದ್ರೂ ಬಟ್ಟೆ ಥರ ವಸ್ತುವಿದ್ರೆ ಅದನ್ನು ಕಟ್ಟುವುದು. ಕಟ್ಟಿದ ನಂತರ, ಕಚ್ಚಿದ ನಂತರ ಆ ವ್ಯಕ್ತಿ ಓಡಾಡಬಾರ್ದು. ಯಾಕೆ ಓಡಾಡಬಾರ್ದು ಅಂದರೆ, ಕಚ್ಚಿ ಅವನು ಓಡಾಡಲಿಕ್ಕೆ ಶುರು ಮಾಡಿದರೆ ರಕ್ತ ಪರಿಚಲನೆ ವೇಗ ಆಗಿ ಅದರ ಜೊತೆ ವಿಷ ಬೆರೆತು ಅವನಿಗೆ ಹಾರ್ಟಿಗೋ ಕಿಡ್ನಿಗೋ ಹೋಗಿ ಸ್ವಲ್ಪ ಸಮಸ್ಯೆ ಬರಬಹುದು, ಕೆಲವು ಚಿಹ್ನೆಗಳು ಬೇಗ ಬರಬಹುದು ಅಂತೇಳಿ. ಪಟ್ಟ ಬಿದ್ದು ಸಾಯುವಂಥ ವಿಷವನ್ನು ಹಾವುಗಳು ಇಂಜೆಕ್ಟ್ ಮಾಡೋದಿಲ್ಲ, ಅದು ಫಿಲ್ಮಲ್ಲಿ ಮತ್ತು ಸೀರಿಯಲಲ್ಲಿ ಮಾತ್ರ, 2 ನಿಮಿಷದಲ್ಲಿ ಒಂದು ಡೆತ್ತು. ವಾಸ್ತವದಲ್ಲಿ ಹಾಗಿಲ್ಲ, ಸಮಯ ಇದೆ, ಹಾಗಂತ ಕಾಯಲಿಕ್ಕಿಲ್ಲ. ಕಚ್ಚಿತ್ತು, ಎರಡು ಮೂರು ನಿಮಿಷದೊಳಗೆ ಆ ಕಟ್ಟು ಆ ಭಾಗವನ್ನು ಕಟ್ಟುಕಟ್ಟುವುದು, ಓಡಾಡದೆ ಸಮೀಪದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ತಿಳಿಸುವುದು, ಬೈಕ್ ಆಗಲಿ ರಿಕ್ಷಾ ಆಗಲಿ ಯಾವುದಾದ್ರೂ ವಾಹನದಲ್ಲಿ ಸಮೀಪದ ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವುದು. ನಾಟಿ ಔಷಧಿಗೆ ಹಾವಿನ ಕಡಿತದಲ್ಲಿ ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ಅದರ ಬಗ್ಗೆ ಅಧ್ಯಯನ ಆಗಿದೆ, ತುಂಬ ವಿಚಾರಗಳು ಇದ್ದೀವಿ. ಹಾವಿನ ಕಡಿತಕ್ಕೆ ಮಾತ್ರ ನಾನು ಮಾತಾಡ್ತಿದ್ದೀನಿ. ನಾಟಿ ಔಷಧಿ ಹಾವಿನ ಕಡಿತಕ್ಕೆ ಪರಿಣಾಮಕಾರಿ ಔಷಧಿ ಈಗ ಅಂದರೆ ಪ್ರಾಣ ರಕ್ಷಣೆಯ ದೃಷ್ಟಿಯಲ್ಲಿ ಅಲೋಪತಿ ಇಂಗ್ಲೀಷ್ ಔಷಧಿ. ಇಲ್ಲಿ ಹೋದರೆ ನಾಗರ ಹಾವು ಕಚ್ಚಿದ್ರೆ, ಕನ್ನಡಿ ಹಾವು ಕಚ್ಚಿದ್ರೆ, ಕಡಂಬಳ ಕಚ್ಚಿದ್ರೆ ಸಾಸ್ ಕೇಳ್ಡ್ ವೈಪರ್ ಅಂತ ಒಂದು ಹಾವು ಬರ್ತದೆ. ಇದು ನಾಲ್ಕು ವಿಷಕಾರಿ ಹಾವುಗಳು ಮತ್ತು ಈ ಹಾವುಗಳು ಕಚ್ಚಿದ್ರೆ ಸಾವು ಸಂಭವಿಸಬಹುದು. ಹಾಗಾಗಿ ಈ ನಾಲ್ಕು ಹಾವುಗಳ ವಿಷಕ್ಕೂ ಈಗ ಪ್ರತಿ ವಿಷ ಇದೆ. ಅಲೋಪತಿ ಎಲ್ಲ ಆಸ್ಪತ್ರೆಗಳಲ್ಲಿ ವಿಷ ಔಷಧಿ ಇರೋದ್ರಿಂದ ನಾವು ಹಾವು ಕಚ್ಚಿದವರು ಆಸ್ಪತ್ರೆಗೆ ಹೋಗಿ ಮಲ್ಕೊಳ್ಳೋದು ಮಾತ್ರ ಒಂದು, ಅಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಪರೀಕ್ಷೆಯಲ್ಲಿ ವಿಷ ಇದೆಯಾ, ವಿಷದ ಅಂಶ ಇದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ವಿಷದ ಅಂಶ ಇದ್ದರೆ ESV ಅಂತ ಹಾಕ್ತಾರೆ, ಆ್ಯಂಟಿ ಸ್ನೇಕ್ ವೆನಮ್ ಸಿರಮ್ ಅಂತ ಹಾಕ್ತಾರೆ ಔಷಧಿ ಅದು. ಇಲ್ಲದಿದ್ದರೆ 24 ಗಂಟೆ ಅಬ್ಸರ್ವೇಷನಲ್ಲಿ ಇಟ್ಟುಕೊಂಡು ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಇದು ಸೇಫ್, ಸ್ವಲ್ಪ ಹಣ ಖರ್ಚಾಗುತ್ತೆ, ಅದು ಈಗಿನ ವ್ಯವಸ್ಥೆ. ಅದು ಬಿಟ್ಟರೆ ಈ ಕ್ರಿಯೆಯನ್ನು ಮಾಡೋದು, ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಮತ್ತು ಓಡಾಡಬಾರ್ದು, ಸಾಧ್ಯ ಆದಷ್ಟು ಓಡಾಡದೆ. ಕಾಲಿಗೆ ಕಚ್ಚಿದರೆ ಹೆಂಗಸರಾದರೆ ಕಾಲು ಉಂಗುರ ತೆಗೆದಿಡಬೇಕು, ಗೆಜ್ಜೆ ತೆಗೆದಿಡಬೇಕು, ಕೈ ಕಚ್ಚಿದರೆ ಉಂಗುರಗಳನ್ನು ತೆಗಿಬೇಕು, ವಾಚ್ ತೆಗೆದಿಡಬೇಕು. ಯಾಕಂದರೆ ಸ್ವಲ್ಪ ಸಮಯ ತಡ ಆದರೆ ಆ ಕಚ್ಚಿದ ಭಾಗ ಸ್ವೆಲಿಂಗ್ ಬರೋದ್ರಿಂದ ಉಂಗುರ ಆಗಲಿ ವಾಚ್ ಆಗಲಿ ಗೆಜ್ಜೆ ಆಗಲಿ ತೆಗಿಲಿಕ್ಕೆ ಇನ್ನೊಂದು ಸಮಸ್ಯೆ ಬರ್ತದೆ. ತೆಗೆದು ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು. ಇದು ಯಾರೂ ಕೂಡ ಹಾವು ಕಚ್ಚಿದ ಕೂಡಲೇ ಸಾಯುವಂಥ ವಿಷವನ್ನು ಯಾವ ಹಾವುಗಳು ಕೂಡ ಇಂಜೆಕ್ಟ್ ಮಾಡೋದಿಲ್ಲ. ಸಮಯ 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, ಅದು ಆ ಹಾವಿಗೆ ಈ ಮನುಷ್ಯ ಎಷ್ಟು ಪ್ರಮಾಣದ ನೋವು ಮಾಡಿದ್ದಾನೆ ಅದರ ಮೇಲೆ ಅದು ವಿಷವನ್ನು ಇಂಜೆಕ್ಟ್ ಮಾಡ್ತದೆ. ಹಾಗಾಗಿ ಭಯ ಇಲ್ಲ, ಸಾವಿನ ಭಯ ಇಲ್ಲ. ನಾನು ಹೇಳಿದಂಥ ಪ್ರಥಮ ಚಿಕಿತ್ಸೆ ಮಾಡಿದರೆ, ಉದಾಹರಣೆಗೆ ನಾನೇ ಇದ್ದೇನೆ, 13 ಬಾರಿ ಕಚ್ಚಿ ನಾನೇ ಡ್ರೈವ್ ಮಾಡಿಕೊಂಡು ಅಡ್ಮಿಟ್ ಆಗಿ ನಾನು ಬರ್ತಾ ಇದ್ದೆ. ಹಾಗಾಗಿ ಈಗ ಈ ವಿಷ ಎಷ್ಟರ ಪ್ರಮಾಣದಲ್ಲಿ ಇದೆ ಅಂತ ಹೇಗೆ ನಿರ್ಧಾರ ಮಾಡೋದು, ಅಂದರೆ ಅದರ ತೀವ್ರತೆ ಎಷ್ಟು ಅಂತ ಹೇಗೆ ಗೊತ್ತಾಗ್ತದೆ? ವಿಷ ಯಾವ ಹಾವಿನ ವಿಷ ಈಗ ಒಂದು ಕಡಿತ ಆದ್ರೆ ಅದರ ಒಂದು ದುಷ್ಪರಿಣಾಮ ತಕ್ಷಣಕ್ಕೆ ಗೊತ್ತಾಗ್ತದೋ ಅಥವಾ 2 ಗಂಟೆ ಬಿಟ್ಟು ಅಥವಾ 1 ದಿವಸ ಬಿಟ್ಟು ಹೇಗೆ? ಈಗ ವಿಷ ಎಷ್ಟು ಇಂಜೆಕ್ಟ್ ಮಾಡಿದೆ, ಈಗ ಒಂದು ರಸ್ಸೆಲ್ ವೈಪರ್ ಅಂತ ತಿಳ್ಕೊಳ್ಳಿ, ಕನ್ನಡಿ ಹಾವು ಅಂತ ತಿಳ್ಕೊಳ್ಳಿ, ಅದು ಸರಿ ನೋವು ಮಾಡಿದ್ದಾನೆ ಈ ವ್ಯಕ್ತಿ, ಸರಿ ತುಳಿದಿಟ್ಕೊಂಡಿದ್ದಾನೆ, ಆವಾಗ ತುಂಬ ವೆನಮನ್ನು 80% ಶೇಕಡ 80% ವೆನಮನ್ನು ಇಂಜೆಕ್ಟ್ ಮಾಡ್ಬೋದು. ಅದು ಮಾಡಿದರೆ 3-4 ನಿಮಿಷದಲ್ಲಿ ಆ ಭಾಗ ಒಂದೆರಡು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹೌದು, ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಕೆಂಪಾಗುತ್ತೆ ಮೊದಲು, ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಸ್ವೆಲಿಂಗ್ ಬರುತ್ತೆ, ಹಾಗೆ ಗ್ಯಾಂಗ್ರೀನ್ ಆಗ್ತಾ ಹೋಗ್ತದೆ, ಸ್ವಲ್ಪ ಸ್ವಲ್ಪ ಟಿಶ್ಯೂ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಸ್ವಲ್ಪ ಪ್ರಮಾಣದ ವಿಷ ಇಂಜೆಕ್ಟ್ ಆಗಿದೆ ಅದರಿಂದ, ಆದರೆ ನಿಮಗೊಂದು 5-6 ಗಂಟೆ ಸಿಂಪ್ಟಮೇ ಬರದಿರ್ಬೋದು, 5-6 ಗಂಟೆ ಏನು ಬರದಿರ್ಬೋದು, ಹಾಗಂತ ವಿಷ ಹೋಗಿಲ್ಲ ಅಂತೆಲ್ಲ, ಒಳಗೋಗಿರ್ತದೆ, ಅದರ ಕ್ರಿಯೆ ಸ್ವಲ್ಪ ತಡ ಆಗಿರ್ತದೆ. ಹೀಗೆ ನೋವಾದ ಅದೇ ನಾನು ಹಾಗೆ ಹೇಳಿದಾಗ ಎಷ್ಟು ಪ್ರಮಾಣದ ನೋವಾಗಿದೆ ಅಷ್ಟು ವೆನಮ್ ನೋವಲ್ಲಿ ಇಂಜೆಕ್ಟ್ ಮಾಡ್ತದೆ. ಈ ಕಡಿತ ಎನ್ನುವಂಥದ್ದು ಹಲ್ಲಿನಿಂದಲೇ ಮೂಲಕ ಕಚ್ಚುವಂಥದ್ದು ಅಥವಾ ಬೇರೆ ಏನಾದರೂ ವಿಧಾನ ಇದೆಯಾ? ವಿಷದ ಹಾವುಗಳಿಗೆ ದವಡೆ ಹಲ್ಲುಗಳಂತೇಳಿ 60-70 ದವಡೆ ಹಲ್ಲುಗಳು ಇರ್ತವೆ, ಅದ್ರ ಜೊತೆ ವಿಷದ ಹಲ್ಲುಗಳು ಫ್ಯಾಂಗ್ ವೆನಮ್ ಫ್ಯಾಂಗ್ ಅಂತ ಬರ್ತವೆ, ಅದು ಕೂಡ ಒಂದೊಂದು ಇರ್ಬೋದು, 2-2 ಇರ್ಬೋದು, 4 ಇರ್ಬೋದು. ಕಚ್ಚುವಾಗ ದವಡೆ ಹಲ್ಲನ್ನು ಬಳಸ್ಕೊಂಡು ವಿಷದ ಹಲ್ಲನ್ನು ಇಂಜೆಕ್ಟ್ ಮಾಡ್ತವೆ, ಡೈರೆಕ್ಟ್ ವಿಷದ ಹಲ್ಲನ್ನೇ ಇಂಜೆಕ್ಟ್ ಮಾಡಲಿಕ್ಕೆ ಬಲ ಆಗೋದಿಲ್ಲ, ದವಡೆ ಹಲ್ಲುಗಳಿಂದ ಬಾಯಿ ಹಿಡ್ಕೊಂಡು ಇಂಜೆಕ್ಟ್ ವೆನಮ್ ಹಾಗೆ ಮಾಡ್ತವೆ. ಪ್ರತಿ ಸಾರಿ ಕಡಿತ ಆದಾಗಲೂ ಕೂಡ ವಿಷ ಬಿಡಬೇಕು ಅಂತ ಇದೆಯೋ ಅಥವಾ ಇಲ್ಲದೆ ಅಂತ? ಇದು ಒಂದು ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಹಾವು ಯಾವುದೋ ಮೂಡಲ್ಲಿ ಇರ್ತದೆ, ಅಂದರೆ ಬೇಟೆ ಆಡುವ ಆಲೋಚನೆಯಲ್ಲಿ ಇಲ್ಲ, ಅದು ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತದೆ, ಅದು ಗಮನ ಒಂದು ಬೇರೆ ಇರ್ಬೋದು. ಅದಕ್ಕೆ ಅಕಸ್ಮಾತ್ ನಾವು ಆ ದಾರಿಯಲ್ಲಿ ಬಂದ್ವಿ, ಮೆಟ್ಟಿ ಬಿಟ್ಟಿವಿ, ಅದು ನಿಮ್ಮನ್ನು ಗಮನಿಸದೇ ಇಲ್ಲ, ಅದು ನಮಗೆ ಕಚ್ಚಿಬಿಡ್ತದೆ. ಪಕ್ಕನೆ ಕಚ್ಚಿದಾಗ ನಾವು ಕಾಲು ಎಳ್ಕೊಂಡು ಬಿಡ್ತೀವಿ, ಹಲ್ಲು ಚುಚ್ಚಿರ್ಬೋದು, ವಿಷ ಬರದಿರ್ಬೋದು. ಅಂದರೆ ಕಚ್ಚಲಿಕ್ಕೆ ಕಚ್ಚಿದೆ, ವಿಷ ಇಂಜೆಕ್ಟ್ ಮಾಡಲಿಕ್ಕೆ ಮರ್ತಿದೆ ಗಾಬರಿಯಲ್ಲಿ. ಅದು ಡ್ರೈ ಬೈಟ್ ಅಂತ ಕರೆಯಲ್ಪಡ್ತದೆ. ಆ ಡ್ರೈ ಬೈಟ್ ಏನಂದರೆ ಹಲ್ಲು ಚುಚ್ಚಿದೆ, ವಿಷ ಇಲ್ಲ, ಅಪಾಯ ಇಲ್ಲ. ಹಾಗಂತ ಇದು 1000ರಲ್ಲಿ 1-2 ಘಟನೆ. ಹೌದು, ಯಾವ ಹಾವು ಕಚ್ಚಿದ್ರೂ ನಾವು ಆಸ್ಪತ್ರೆಗೆ ಹೋಗ್ಬೋದು, ಕಡ್ಡಾಯವಾಗಿ ಹೋಗಲೇಬೇಕು. ಇನ್ನು ರಾತ್ರಿ ಯಾವುದೇ ಕಚ್ಚಿದ್ರು, ದಾರಿಯಲ್ಲಿ ಬರೋ ಏನೋ ಒಂದು ಕಚ್ಚಿತ್ತು, ಕಚ್ಚಿದ ಕೂಡಲೇ ನಮ್ಗೆ ಯಾವುದಂತ ಗೊತ್ತಿಲ್ಲ, ನಾವೇ ಕಲ್ಪನೆ ಮಾಡ್ಕೊಳ್ಬಾರ್ದು. ಏನು ಚೇಳು ಕಚ್ಚಿರ್ಬೋದು, ಲಕ್ಷ್ಮೀ ಚೇಳು ಕಚ್ಚಿರ್ಬೋದು, ಕೀಟ ಕಚ್ಚಿರ್ಬೋದು ಅಂತ ನಾವು ಕಲ್ಪನೆ ಮಾಡಬಾರ್ದು. ರಾತ್ರಿ ವೇಳೆ ಕಡಂಬಳ ಹಾವು ಕಚ್ಚು ಜಾಸ್ತಿ ಇರ್ತದೆ, ಮತ್ತು ರಾತ್ರಿ ವಿಷದ ಹಾವುಗಳು ಕಚ್ಚಿರ್ತವೆ. ಹಾಗಾಗಿ ಸಂಶಯ ಇದ್ರೆ ಪಕ್ಕನೆ ನಾನು ಹೇಳಿದಂತ ಫಸ್ಟ್ ಏಡ್ ಅನ್ನ ಮಾಡ್ಕೊಳ್ಳೋದು, ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು. ಬಹಳ ಸಂತೋಷ ಗುರುರಾಜ್ ಸನಿಲ್ ಅವರೇ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರು ಅಥವಾ ಕೃಷಿಕರು ಈ ಒಂದು ಹಾವುಗಳ ಬಗ್ಗೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಜೊತೆಗೆ ಹಾವಿನ ಬಗ್ಗೆ ಭಯ ಅಥವಾ ಭೀತಿ ಬೇಡ, ಅವುಗಳು ಕೂಡ ನಮ್ಮ ಸ್ನೇಹಿತರ ಹಾಗೆ ಅವುಗಳನ್ನು ಕಾಣಬೇಕು, ಅವುಗಳು ಒಂದು ರೀತಿಯ ನೈಸರ್ಗಿಕ ಸಮತೋಲನ ಕಾಪಾಡುವಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ. ಅವುಗಳನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ ಹೌದು ಎನ್ನುವಂತಹ ಮಾತನ್ನು ಹೇಳಿದಿರಿ. ತುಂಬ ಸಂತೋಷ, ವಿವರವಾದಂತಹ ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ರೈತ ಸ್ನೇಹಿ ಹಾವುಗಳು ಈ ಕುರಿತು ಗುರುರಾಜ್ ಸನಿಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಪಂಡಿತ್ ವಿನಾಯಕ್ ತೋರ್ವಿ ಅವರ ಧ್ವನಿಯಲ್ಲಿ ಭಕ್ತಿಗೀತೆಯೊಂದನ್ನು ಕೇಳೋಣ. ರಚನೆ ಪುರಂದರದಾಸರದ್ದು. ಪರಿಯ ಸೊಬಗು ಇನ್ನಾವ ದೇವರಲಿ ನಾಕಣೆ ಈ ಪರಿಯ ಸೊಬಗು ಇನ್ನಾವ ದೇವರಲಿ ನಾಕ ಇನ್ನಾವ ದೇವರಲಿ ನಾಕ ಈ ಪರಿಯ ಸೊಬಗಾವ ದೇವರಲಿ ನಾಕಣೆ ಈ ಪರಿಯ ಸೊಬಗಾವ ಈ ಪರಿಯ ಸೊಬಗಾವ ದೇವರಲಿ ನಾಕಣೆ ಗೋಪಿ ಜನ ಪ್ರಿಯ ಗೋಪಿ ಜನ ಪ್ರಿಯ ಗೋಪಿ ಜನ ಪ್ರಿಯ ಗೋಪಾಲಗಳರೆ ಈ ಪರಿಯ ಸೊಬಗಾವ ದೇವರಲಿ ನಾಕಣೆ ದೊರೆಯತನದಲ್ಲಿ ನೋಡೆ ಧರಣಿ ದೇವಿ ಗೈ ರಮಣ ದೊರೆಯತನದಲ್ಲಿ ನೋಡೆ ಧರಣಿ ದೇವಿ ಗೈ ರಮಣ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಹಿರಿಯತನದ ತನದಲ್ಲಿ ನೋಡೆ ಸರಸಿ ಜೋಧವನೆಯ ಗುರುವು ತನದಲ್ಲಿ ನೋಡೆ ಜಗದಾದಿ ಗುರುವು ಗುರುವು ತನದಲ್ಲಿ ನೋಡೆ ಜಗದಾದಿ ಗುರು ಈ ಪರಿಯ ಸೊಬಗಾವ ದೇವರಲಿ ನಾಕಣೆ ಈ ಪರಿಯ ಸೊಬಗಾವ ದೇವರಲಿ ನಾಕಣೆ ಪಾವನ ತ್ವರಿ ನೋಡೆ ಅಮರ ನೋಡೆ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಲಾವಣ್ಯದಲ್ಲಿ ನೋಡೆ ಲೋಕ ಲಾವಣ್ಯದಲ್ಲಿ ನೋಡೆ ಲೋಕ ಮಹಾಗಣಯ್ಯ ಆ ನದಿ ನೋಡಿ ಅಸುರಾತಕ ಈ ಪರಿಯ ಸೊಬಗಾವ ದೇವರಲಿ ನಾ ಕಣೆ ಈ ಪರಿಯ ಸೊಬಗಾವ ದೇವರಲಿ ನಾ ಕಣೆ ಗಗನದಲ್ಲಿ ಸಂಚರಿಪ ಗರುಡ